ನಾವು ಸಾಕಷ್ಟು ಜನ ಈ ಕೃಷಿಕರನ್ನ ಮಾತಾಡಿಸ್ಬೇಕಾದ್ರೆ ಹೇಳ್ತಿರ್ತಾರೆ, ಈ ಕೃಷಿ ಬದುಕು ಅಂತ ಲಾಭದಾಯಕ ಅಲ್ಲ, ನಾವು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ, ಈ ಹವಾಮಾನ ವೈಪರೀತ್ಯದಿಂದ ತುಂಬ ಕೃಷಿ ನಷ್ಟ ಆಗುತ್ತೆ, ಜಾಸ್ತಿ ಲಾಭ ಇಲ್ಲ ಕೃಷಿಯಲ್ಲಿ ಅಂತಾರೆ. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಸರ್, ಕೃಷಿ ಬದುಕು ತುಂಬ ಲಾಭದಾಯಕ ಮತ್ತು ಸಂತೋಷದಾಯಕ. ಈಗಿನ ಹೆಚ್ಚಿನ ರೈತರು ಯಾಕೆ ನಷ್ಟ ಅನುಭವಿಸ್ತಾ ಇದ್ದಾರೆ ಅಂದರೆ, ಒಂದೇ ಬೆಳೆಗೆ ಅವರು ಸ್ಟಿಕ್ಕನ್ನು ಹಾಕ್ತಾರೆ, ಅಂದರೆ ಈರುಳ್ಳಿ ಹಾಕಿದರೆ ಪೂರ್ತಿ ಈರುಳ್ಳಿ ಹಾಕ್ತಾರೆ, ಟೊಮೊಟೊ ಹಾಕಿದರೆ ಟೊಮೊಟೊ ಹಾಕ್ತಾರೆ, ಅಡಿಕೆ ಹಾಕಿದರೆ ಅಡಿಕೆ ಹಾಕ್ತಾರೆ, ತೆಂಗು ಹಾಕಿದರೆ ತೆಂಗು ಹಾಕ್ತಾರೆ, ಅಥವಾ ರಾಗಿ ಬೆಳೆದರೆ ರಾಗಿನೇ ಬೆಳೀತಾರೆ. ಹಾಗಾಗಿ ಬಹಳಷ್ಟು ರೈತರು ನಷ್ಟ ಉಂಟಾಗಿದೆ ವಿನಃ ಕೃಷಿಯಿಂದ ನಷ್ಟ ಆಗಿಲ್ಲ, ಅವರ ಅವೈಜ್ಞಾನಿಕ ಪದ್ಧತಿಯಿಂದ ನಷ್ಟ ಆಗಿದೆ ಅಷ್ಟೇ. ಆದರೆ ನಾವು ಪ್ರತಿಯೊಂದನ್ನು ಬೆಳಿಬೇಕು, ವಾರ್ಷಿಕ ಬೆಳೆ, ಬಹುವಾರ್ಷಿಕ ಬೆಳೆ, ವರ್ಷಕ್ಕೆ ಬರ್ತಕ್ಕಂಥವು, 6 ತಿಂಗಳಿಗೆ ಬರ್ತಕ್ಕಂಥ ಬೆಳೆ, 3 ತಿಂಗಳಿಗೆ ಬರ್ತಕ್ಕಂಥದ್ದು, ತಿಂಗಳಿಗೆ ಬರ್ತಕ್ಕಂಥ ಸೊಪ್ಪು ತರಕಾರಿ ಇವನ್ನೆಲ್ಲ ಬೆಳೀತಾ ಹೋದರೆ ಸಮಗ್ರ ಕೃಷಿಯಾಗುತ್ತೆ, ಭೂಮಿನೂ ಉತ್ತಮವಾಗುತ್ತೆ, ನಮ್ಗೆ ಯಾವುದೇ ರೈತನು ನಷ್ಟವನ್ನು ಅನುಭವಿಸೋದಿಲ್ಲ. ನಿಮ್ದು ಜಮೀನು ಎಷ್ಟು ಎಕರೆ ಇದೆ ಸರ್? ಸರ್, ನಮ್ದು 7.5 ಎಕರೆ ಜಮೀನಿದೆ. ನೀರಾವರಿನ ಖುಷ್ಕಿ ಜಮೀನ್ ಸರ್? ಸರ್, ನೀರಾವರಿ ಜಮೀನು, ಬೋರು ಇದೆ ಮತ್ತೆ ಬಾವಿ ಇದೆ. 7.5 ಎಕರೆಗೆ ನೀರಾವರಿ ಅಳವಡಿಸಿಕೊಂಡಿದ್ದಾರೆ ಸರ್? 7.5 ಎಕರೆ ಪೂರ್ತಿ ನೀರಾವರಿ ಅಳವಡಿಸಿರ್ತಕ್ಕಂಥ ಪ್ರದೇಶ. ಈಗ ನಿಮ್ಮ 7.5 ಎಕರೆ ನೀರಾವರಿ ಪ್ರದೇಶದಲ್ಲಿ ಸಮಗ್ರ ಕೃಷಿ ಅಳವಡಿಸಿಕೊಂಡಿದ್ದೀವಿ ಅಂತಂದ್ರೆ ಏನೇನು ಬೆಳೆಗಳು ಬೆಳೀತಾ ಇದ್ರ? ಸರ್, ನಮ್ಮ 7.5 ಎಕರೆ ಜಮೀನಲ್ಲಿ 4 ಎಕರೆಯಲ್ಲಿ ಸುಮಾರು 2,500 ಅಡಿಕೆ ಸಸಿ ಇದಾವೆ. ಹೊಲದ ಸುತ್ತ ಸುಮಾರು 50-60 ತೆಂಗಿನ ಸಸಿ ಇದಾವೆ. 150 ಮಹಾಗನಿ ಸಸಿ ಇದಾವೆ. ಹಲಸು ಇದೆ, ನೇರ್ಲೆ ಇದೆ, ಮಾವು ಇದೆ, ಸಪೋಟ ಇದೆ, ಅಂಜೂರ ಇದೆ, ಜೊತೆಗೆ ರುದ್ರಾಕ್ಷಿ ಗಿಡ, ರಾಂಬೂಟಾನ್, ಎಗ್ ಫ್ರೂಟು, ಇಂಗು, ಜಮ್ನೇರ್ಲೆ, ವೈಟು, ಸೀಡ್ಲೆಸ್ಸು, ಕಪ್ಪು ನೇರ್ಲೆ, ಜೊತೆಗೆ ಕೊಡಗಿನ ಕಿತ್ಲೆ, ಪನ್ನೇರ್ಲೆ, ಪಿಸ್ತಾ, ಚಕ್ಕೆ ಮರ, ಪಿಯರು, ಅಂಜೂರ, ರೆಡ್ ಸೀಬೆ, ಆಮೇಲೆ ಮೋಸುಂಬಿ ಇದೆ, ಮ್ಯಾಕ್ಡೋಮಿ ಅಂತ ಇದೆ, ಸೋಂಪಿಂಕಾಳಿನ ಗಿಡ ಇದೆ, ಸೂರ್ಯನಾಮ ಚೆರ್ರಿ, ಲವಂಗ ಇದೆ, ಮರ್ಸೇಬ್ ಗಿಡ ಇದೆ, ಇಂಗು ಗಿಡ ಇದೆ, ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಇದೆ, ಬಟರ್ ಫ್ರೂಟ್ ಇದೆ, ಸ್ಟಾರ್ ಫ್ರೂಟ್ಸ್ ಇದೆ. ಈ ಎಲ್ಲ ಸಸ್ಯಗಳನ್ನು ಸುಮಾರು 100ಕ್ಕೂ ಹೆಚ್ಚು ತಳಿಗಳನ್ನು ನಮ್ಮ ತೋಟದಲ್ಲಿ ಬೆಳೆಸಿದ್ದೀವಿ ಸರ್. ನಿಮ್ಮ ಲೀಸ್ಟ್ ನೋಡ್ತಾ ಇದ್ರೆ ನಮಗೆ ಸಂತೋಷ ಆಗುತ್ತೆ. ಇಷ್ಟೊಂದು ಸಸಿ ಬೆಳೆಸಬೇಕು, ಈ ಥರ ಕೃಷಿ ಬದುಕು ಅಳವಡಿಸ್ಕೋಬೇಕಂತ ಯಾಕೆ ಆಸಕ್ತಿ ಬಂತು ನಿಮಗೆ? ಸರ್, ನಾವು ಹೆಚ್ಚಿಗೆ ನಮ್ಮ ರಜದ ಅವಧಿಯಲ್ಲಿ ನಾನು ಯಾವುದೇ ಕಾರ್ಯಕ್ರಮ ಅಟೆಂಡ್ ಮಾಡೋದಿಲ್ಲ. ಬದಲಾಗಿ ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥ ಕೃಷಿ ಮೇಳ, ತೋಟಗಾರಿಕೆ ಮೇಳ, ಹಣ್ಣುಗಳ ಮೇಳಕ್ಕೆ ಹೋಗ್ತಾ ಇರ್ತೀವಿ. ಅಲ್ಲಿ ಹೋದಂಥ ಸಮಯದಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಇರದೇ ಇರ್ತಕ್ಕಂಥ 2-3 ಸಸಿಗಳನ್ನ ತಂದು ಪ್ರತಿ ಸಾರಿನೂ ನಾವು ಆ ಗಿಡ ತೋಟದಲ್ಲಿ ನಾಟಿ ಮಾಡಿ ಮಗುವಿನ ರೀತಿ ಅವನ್ನ ವಿಶೇಷವಾಗಿ ಗಮನಹರಿಸೋದ್ರಿಂದ ಅವು ಉತ್ತಮವಾಗಿ ಬೆಳೆದಿದ್ದಾವೆ ಸರ್. ಅವು ನಮ್ಮ ಈ ವಾತಾವರಣಕ್ಕೆ, ಒಂದು ಚಿತ್ರದುರ್ಗ ಜಿಲ್ಲೆ ಒಂದು ಬಿಸಿಲಿನ ವಾತಾವರಣ ಇರತಕ್ಕಂಥ ಪ್ರದೇಶ, ಇಲ್ಲೆಲ್ಲ ಹೊಂದ್ಕೊಂಡು ಚೆನ್ನಾಗಿ ಬೆಳೆ ಬರ್ತಾ ಇದೆಯಾ? ಬಹಳಷ್ಟು ಎಲ್ಲ ನಾವು ಹಾಕಿರ್ತಕ್ಕಂಥ ಗಿಡಗಳು ಎಲ್ಲವೂ ಬೆಳೆದಿದ್ದಾವೆ. ನಮ್ಮದೊಂದು ತಪ್ಪು ಕಲ್ಪನೆ ಇದೆ, ನಮ್ಮ ಚಿತ್ರದುರ್ಗದಲ್ಲಿ ಬಿಸಿಲಿದೆ ಬೆಳೆಯಲ್ಲ ಬೆಳೆಯೋದಿಲ್ಲ ಅಂತ. ಯಾವುದೇ ಗಿಡ ಬೆಳೆಯೋದಕ್ಕೆ ಗಾಳಿ, ಮಳೆ, ಬಿಸಿಲು ಎಲ್ಲದೂ ಬೇಕು. ನಮ್ಮಲ್ಲಿ ಸ್ವಲ್ಪ ಹೆಚ್ಚಿಗೆ ಬಿಸಿಲು ಬೀಳ್ತಕ್ಕಂಥ ನೆರಳು ಬೆಳೀತಕ್ಕಂಥ ಗಿಡಗಳಲ್ಲಿ ಕಾಫಿ ಗಿಡ ಇದೆ. ನಾವು ಕಾಫಿ ಗಿಡನ 2 ತೆಂಗಿನ ಗಿಡ ಅಥವಾ ಮಾವಿನ ಗಿಡದ ಮಧ್ಯೆ ಹಾಕಿದ್ದೀವಿ, ಅವಾಗ ನೆರಳು ಬೀಳುತ್ತೆ, ಜೊತೆಗೆ ಆ ಗಿಡನೂ ಬೆಳವಣಿಗೆ ಆಗುತ್ತೆ ಸರ್. ನೀವು ಹೇಳ್ದಂಗೆ ಇತ್ತೀಚೆಗೆ ಕೃಷಿಕರೆಲ್ಲ ಒಂದೇ ಥರ ಬೆಳೆಗಳು, ಈಗ ಅಡಿಕೆ ಬೆಳೆಯ ಪ್ರದೇಶ ತುಂಬ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗಂತೂ, ಅಡಿಕೆಗೊಂದು ಒಳ್ಳೆ ಬೆಲೆ ಇದೆ, ಮತ್ತು ಈ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದಾಗಿ ಇದು ಅಡಿಕೆ ಪ್ರದೇಶ ವಿಸ್ತಾರ ಆಗ್ತಿರೋದು ಒಳ್ಳೆ ಬೆಳವಣಿಗೆ ಅನಿಸುತ್ತಾ ಸರ್ ನಿಮ್ಗೆ? ಸರ್, ಇದೇ ರೀತಿ ಎಲ್ಲರೂ ಅಡಿಕೆಯನ್ನು ಬೆಳೀತಾ ಹೋದರೆ ಮುಂದೊಂದು ದಿನ ನಾವು ಪೆಟ್ರೋಲ್ ಡೀಸೆಲ್ನ ಯಾವ ರೀತಿ ಬೇರೆ ದೇಶಗಳಿಂದ ತರಿಸ್ಕೊಳ್ತೀವೋ ಅದೇ ರೀತಿ ನಮ್ಮ ಆಹಾರದ ಬೆಳೆಗಳನ್ನು ತರಿಸ್ಕೊಳ್ಬೇಕಾಗುತ್ತೆ. ಆವಾಗ ರೈತರ ಜೀವನ, ಅದನ್ನೇ ರೈತ ನಂಬಿರ್ತಕ್ಕಂಥ ಕೂಲಿ ಕಾರ್ಮಿಕರು ಎಲ್ಲ ನೌಕರರು ಸಮೇತ ಆಹಾರನೇ ನಾವು ತಿನ್ನಬೇಕಾಗಿರೋದ್ರಿಂದ ತುಂಬ ಜೀವನ ಕಷ್ಟ ಆಗುತ್ತೆ. ನಾನು ಅದರಿಂದ ರೈತರಲ್ಲೊಂದು ಮನವಿ ಮಾಡೋದೇನಪ್ಪ ಅಂದರೆ, ವಾಣಿಜ್ಯ ಬೆಳೆ ಜೊತೆಗೆ ಆಹಾರ ಬೆಳೆನ ಕಡ್ಡಾಯವಾಗಿ ತಮ್ಮ ತೋಟದಲ್ಲಿ ತಾವು ಬೆಳ್ಕೊಂಡ್ರೆ ತಮ್ಮ ಗ್ರಾಮಗಳಿಗೆ, ತಮ್ಮ ತಾಲೂಕಲ್ಲಿ ರೈತರುಗಳಿಗೆ ಸಹಾಯ ಮಾಡಿದಂಗಾಗುತ್ತೆ, ಜನಸಾಮಾನ್ಯರಿಗೂ ಅನುಕೂಲ ಆಗುತ್ತೆ. ಬರೀ ಹಣದಿಂದ ಏನು ಮಾಡೋದಕ್ಕಾಗಲ್ಲ, ಆ ಹಣ ಯಾರು ಬೇಕಾ ತರಬಹುದು. ಆದರೆ ರೈತ ಬೆಳಿಬೇಕು ಅಂದರೆ ಆಹಾರ ಬೆಳೆನೇ ಬೆಳಿಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಸರ್. ಈಗ 7.5 ಎಕರೆ ನೀರಾವರಿ ಅಳವಡಿಸ್ಕೊಂಡಿರೋದ್ರಿಂದ ನೀರಿನ ಮೂಲ ಎಷ್ಟು ಬೋರ್ ಇದ್ದಾವೆ, ನೀರು ಎಷ್ಟು ಬರ್ತಾ ಇದೆ, ನಿಮ್ಮ ಜಮೀನಿಗೆಲ್ಲ ಸಾಕಾಗುತ್ತಾ? ಸರ್, ನಮ್ಮ ತೋಟದಲ್ಲಿ 2 ಬೋರ್ ಇದಾವೆ, 1 ಬಾವಿ ಇದೆ. ನಮ್ಮ ತೋಟ ಇಡೀ ನಮ್ಮ ತಾಲೂಕಲ್ಲಿ ಎಷ್ಟೋ ಬೋರ್ಗಳು ನಿಂತೋದ್ರು ಸಮೇತ ನಮ್ಮ ಬೋರ್ ನೀರು ನಿಲ್ಲೇ ಇಲ್ಲ. ಕಾರಣ ಏನಪ್ಪ ಅಂದ್ರೆ, ನಾವು ಮಳೆ ನೀರನ್ನ ಹರಿದೋಗೋದಕ್ಕೆ ಬಿಡದಲ್ಲಿ ಇಂಗು ಗುಂಡಿ ಮಾಡ್ಕೊಂಡಿದ್ವಿ, ಮತ್ತು ಚೆಕ್ ಡ್ಯಾಮ್ಗಳು ಮಾಡ್ಕೊಂಡು ಮಳೆ ನೀರನ್ನು ಸಂಪೂರ್ಣವಾಗಿ ನಮ್ಮ ಹೊಲದಲ್ಲೇ ಬಸಿಯ ರೀತಿ ಮಾಡಿದ್ವಿ. ಜೊತೆಗೆ ನಮ್ಮ ಬಾವಿನಲ್ಲಿ ತುಂಬಾ ನೀರಿದೆ, ಆ ನೀರನ್ನು ಅನಾವಶ್ಯಕವಾಗಿ ವೇಸ್ಟ್ ಮಾಡ್ದಂಗೆ ಬಿಡದಂಗೆ ತುಂಬಾ ರೀತಿಯಲ್ಲಿ ಸೂಕ್ಷ್ಮವಾಗಿ ಅವಶ್ಯಕತೆಗೆ ಅನುಗುಣವಾಗಿ ನೀರನ್ನು ಬಿಟ್ಟುಕೊಂಡು ನಾವು ಬೆಳೆ ಬೆಳೆಸೋದ್ರಿಂದ ನಮಗೆ ನೀರಿನ ತೊಂದರೆ ಆಗಿಲ್ಲ ಸರ್. ನೀರನ್ನು ನಿರ್ವಹಣೆ ಅಂದ್ರೆ ಯಾವ ರೀತಿ ಮಾಡ್ತಾ ಇದ್ರೆ, ಆ ನೀರು ಕೊಡ್ತಾ ಇದ್ರೆ ಡ್ರಿಪ್ ಮಾಡ್ಕೊಂಡಿದ್ರೆ? ನಾವು ಸರ್ ನೀರಿನ ನಿರ್ವಹಣೆ ಡ್ರಿಪ್ ಮಾಡಿದೀವಿ, ಮತ್ತೆ ಸ್ಪ್ರಿಂಕ್ಲರ್ ಮಾಡಿದೀವಿ. ಜೊತೆ ಸ್ಪ್ರಿಂಕ್ಲರ್ ಮಾಡೋದ್ರಿಂದ ಗಿಡದ ಸುತ್ತಮುತ್ತ ನೆನೆಯುತ್ತೆ, ಅವಾಗ ನೀರು ಹರಿದೋಗೋದಿಲ್ಲ, ಹಾಗಾಗಿ ಗಿಡನೂ ತುಂಬಾ ಚೆನ್ನಾಗಿ ಬರ್ತದಂತ ನನ್ನ ಅನಿಸಿಕೆ ಇತ್ತು, ಹಾಗಾಗಿ ಸ್ಪ್ರಿಂಕ್ಲರ್ ಮಾಡಿದೀವಿ ಸರ್. 7.5 ಎಕರೆಯಲ್ಲಿ ನೀರಾವರಿ ಅಳವಡಿಸ್ಕೊಂಡ್ರಿಂದ ಎಲ್ಲ ತೋಟಗಾರಿಕೆ ಬೆಳೆಗಳು ಬೆಳೀತಾ ಇದ್ರ ಕೆಲ ಪ್ರತಿ ವರ್ಷ ಒಂದ್ಸರಿ ಎರಡು ಸರಿ ಎಲ್ಲ ಗೊಬ್ಬರ ಕೊಡಬೇಕಾಗುತ್ತೆ. ನೀವೇನು ಯಾವ್ಯಾವ ಥರ ಗೊಬ್ಬರ ಕೊಡ್ತೀರ? ಸರ್, ನಾನು ಯಾವುದೇ ರೀತಿಯ ಗೌರ್ಮೆಂಟ್ ಗೊಬ್ಬರ ಬಳಸಿಲ್ಲ, ಬಳಸೋದು ಇಲ್ಲ. ನಾನು ಜೀವಾಮೃತ ಅಂತ ಹೇಳಿ ಒಂದು ವಿಶೇಷವಾಗಿ ನಾವೇ ರೈತರು ತಯಾರಿಸ್ಕೊಳ್ತಕ್ಕಂಥ ಜೀವಾಮೃತವನ್ನು ಮಾಡ್ಕೊಂಬಿಟ್ಟು ಅದರಿಂದ ಡ್ರಿಪ್ ಮುಖಾಂತರ ಮತ್ತು ಸ್ಪ್ರಿಂಕ್ಲರ್ ಮುಖಾಂತರ ಎಲ್ಲ ಗಿಡಗಳಿಗೂ ನಾವು ಪ್ರತಿ ವಾರಕ್ಕೊಂದು ಸಾರಿ ಅಂದರೆ ಒಂದು ತಿಂಗಳಿಗೆ ಒಂದು ಗಿಡಕ್ಕೆ ಬರೋ ರೀತಿ ಪ್ರತಿ ವಾರ ನಾವು ಜೀವಾಮೃತವನ್ನು ಮಾಡಿ ಗಿಡಕ್ಕೆ ಬಿಡ್ತಾ ಇದ್ವಿ. ಜೊತೆಗೆ ಹಸಿರೆಲೆ ಗೊಬ್ಬರ ನಮ್ಮ ತೋಟದಲ್ಲಿ ಇರ್ತಕ್ಕಂಥ ಅಡಿಕೆ ಸಿಪ್ಪೆ, ತೆಂಗಿನ ಸಿಪ್ಪೆ, ಗರಿ, ಆಮೇಲೆ ನಮ್ಮ ಸುತ್ತ ಬೇಲಿ ಇರ್ತಕ್ಕಂಥ ಮರಗಳಲ್ಲಿ ಉದುರ್ತಕ್ಕಂಥ ಎಲೆಗಳನ್ನೆಲ್ಲ ಆರಿಸ್ಕೊಂಡು ತಂದು ನಾವು ತೋಟದಲ್ಲಿ ಮಲ್ಚಿಂಗ್ ಮಾಡ್ತಾ ಇದ್ವಿ. ಈ ಮಲ್ಚಿಂಗ್ ಇಂದ ನಾವು ಯಾವುದೇ ಗೌರ್ಮೆಂಟ್ ಗೊಬ್ಬರ ಅಥವಾ ಬೇರೆ ಅದನ್ನ ಬಳಸ್ತಾ ಇಲ್ಲ ಸರ್. ಈಗ ಸಾಕಷ್ಟು ಜನ ಕೃಷಿಕರು ನಾವು ಈ ರಾಸಾಯನಿಕ ಗೊಬ್ಬರ ಬಳಸ್ತಾ ಇದ್ರೆ ಮತ್ತೆ ಈ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡದಿದ್ರೆ ಬೆಳೆ ತಗೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮನೋಭಾವನೆಗೆ ಬಂದಿದ್ದಾರೆ. ಅಂಥದ್ರಲ್ಲಿ ನೀವೆಲ್ಲ ಈ ಸಾವಯವ ಕೃಷಿನ ಅಳವಡಿಸ್ಕೊಂಡಿದ್ದೀರಾ, ಈ ಇದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ, ಈ ರಾಸಾಯನಿಕ ಕೃಷಿ ಮಾಡೋಂಥ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ರಾಸಾಯನಿಕ ಗೊಬ್ಬರವನ್ನು ಬಳಸೋದ್ರಿಂದ ತಕ್ಷಣದ ಮಟ್ಟಿಗೆ ಅನುಕೂಲ ಆಗುತ್ತೆ ಒಂದು ಬೆಳೆಗೆ, ಜೊತೆಗೆ ಹಣದ ಖರ್ಚು ಜಾಸ್ತಿ ಆಗೋದ್ರಿಂದ ನಾವು ರೈತರಿಗೆ ಜೀವಾಮೃತ ಬಳಸೋದ್ರಿಂದ ಒಂದು ವರ್ಷದಲ್ಲಿ ಇಳುವರಿ ಕಡಿಮೆ ಆಗುತ್ತೆ, ಎರಡನೇ ವರ್ಷ ಸ್ವಲ್ಪ ಜಾಸ್ತಿ ಆಗುತ್ತೆ, ಮೂರನೇ ವರ್ಷ ಜೀವಾಮೃತ ಬಳಸೋದ್ರಿಂದ 100% ಹೆಚ್ಚಿಗೆ ಇಳುವರಿ ಬರುತ್ತೆ, ಜೊತೆಗೆ ಯಾವುದೇ ಭೂಮಿ ಹಾಳಾಗೋದಿಲ್ಲ, ಸ್ಮೂತ್ ಆಗುತ್ತೆ, ಎರೆಹುಳು ಉತ್ಪತ್ತಿ ಆಗ್ತವೆ, ಭೂಮಿ ಮೃದು ಆಗೋದ್ರಿಂದ ಗಿಡ ಮರಗಳಿಗೆ ಒಳ್ಳೆ ಬೆಳವಣಿಗೆ ಆಗುತ್ತೆ, ಒಳ್ಳೆ ಬೆಳವಣಿಗೆ ಆಯ್ತು ಅಂದ್ರೆ ಒಳ್ಳೆ ಫಸಲು ಬರುತ್ತೆ, ಹಾಗಾಗಿ ರೈತರಿಗೂ ಸಮೇತ ಒಳ್ಳೆ ಆದಾಯ ಬರುತ್ತೆ. ಅದರಿಂದ ನಾನು ರೈತರಲ್ಲಿ ಮನವಿ, ದಯವಿಟ್ಟು ರಾಸಾಯನಿಕ ಗೊಬ್ಬರ ಬಳಸೋದನ್ನ ಪೂರ್ತಿ ಕಡಿಮೆ ಮಾಡಿ. ಒಂದು ವರ್ಷ ಇಳುವರಿ ಕಡಿಮೆ ಆಗ್ಬೋದು ಜೀವಾಮೃತ ಅಥವಾ ಸಾವಯವ ಗೊಬ್ಬರದಿಂದ, ಮತ್ತೆ ಅದು ಭೂಮಿ ಪರ್ಮನೆಂಟ್ ಆಗುತ್ತೆ, ಪರ್ಮನೆಂಟ್ ಆಗೋದಾಗ ಒಳ್ಳೆ ಬೆಳವಣಿಗೆ ಆಗುತ್ತೆ. ಜೀವಾಮೃತ ಮತ್ತು ಹಸಿರೆಲೆ ಗೊಬ್ಬರವನ್ನು ಹೆಚ್ಚಿಗೆ ಬಳಸೋದನ್ನ ತಮ್ಮ ತಮ್ಮ ತೋಟದಲ್ಲಿ ತಾವು ಮಾಡ್ಕೊಂಡ್ರೆ ಎಲ್ಲರೂ ಅವರ ರೈತರು ಮಾಡಿದಾಗ ಆ ತೋಟ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸರ್. ಇತ್ತೀಚೆಗೆ ರೈತರು ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇರೋದು ಈ ಕಳೆ ನಿರ್ವಹಣೆಯಲ್ಲಿ. ಸಾಕಷ್ಟು ಜನ ಇತ್ತೀಚೆಗಂತೂ ಕಳೆನಾಶಕನ ಪ್ರತಿಯೊಂದು ಬೆಳೆಗೂ ಸಿಂಪಡಣೆ ಮಾಡ್ತಾರೆ, ಈ ಶೇಂಗಾ ತಗೋಬೋದು, ತೊಗರಿ ತಗೋಬೋದು, ತೋಟಗಾರಿಕೆ ಬೆಳೆಗಳಿರ್ಬೋದು, ತೋಟದಲ್ಲೆಲ್ಲ ಕಳೆ ಬಿದ್ದ ತಕ್ಷಣನೇ ಕಳೆನಾಶಕ ಸಿಂಪಡಣೆ ಮಾಡ್ತಾರೆ. ಇದರಿಂದ ನಮ್ಮ ಭೂಮಿಯ ಮೇಲೆ ಯಾವ ರೀತಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ, ಮತ್ತೆ ಇಳುವರಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ಸುತ್ತೆ ಸರ್? ಕಳೆನಾಶಕ ಬಳಸೋದ್ರಿಂದ ಭೂಮಿ ಬರಡಾಗುತ್ತೆ, ಜೊತೆಗೆ ಇವತ್ತಿನೇನು ಅಡಿಕೆ ಈರುಳ್ಳಿ ಕೊಳೆ ರೋಗ ಅದೆಲ್ಲ ಬರ್ತಾ ಇರೋದು ನಾವು ಬಳಸ್ತಕ್ಕಂಥ ಕಳೆನಾಶಕದಿಂದ. ನಾವು ಕಳೆನಾಶಕನ ಬಳಸೋದು ಕಡಿಮೆ ಮಾಡಬೇಕು ಅಂದರೆ ಆದಷ್ಟು ಪರ್ಯಾಯ ವ್ಯವಸ್ಥೆ ಅಂದರೆ ಸಮಗ್ರ ಕೃಷಿ ಮಾಡೋದ್ರಿಂದ ಬೇರೆ ಬೇರೆ ರೀತಿ ಬೆಳೆ ಬರುತ್ತೆ. ಆವಾಗ ನಾವು ಆ ಹುಲ್ಲನ್ನು ಕಿತ್ತು ಅಲ್ಲೇ ಹಾಕಿದರೆ ಒಂದು ಸಾರಿ ಅಥವಾ ಎರಡು ಸಾರಿ ಕೀಳ್ತಾ ಕೀಳ್ತಾ ಕಿತ್ತಾಕಿದಾಗೆಲ್ಲ ಅದು ಹಸಿರಲ್ಲಿ ಗೊಬ್ಬರ ಆಗುತ್ತೆ, ಜೊತೆಗೆ ಬೆಳವಣಿಗೆನೂ ಕಮ್ಮಿ ಆಗುತ್ತೆ ಹುಲ್ಲು. ಆಮೇಲೆ ಒಂದು ಹುಲ್ಲಿನ ಅವಧಿ 6-8 ತಿಂಗಳು ಇರುತ್ತೆ. ನಾವು ಅದನ್ನು ವಾರ್ಷಿಕ ಬೆಳೆ ದೊಡ್ಡ ಬೆಳೆಗಳಿಗೆ ಸುಮ್ಮನೆ ಇದ್ದರೆ ಅದೇನು ಮಾಡಿದ್ಬಿಟ್ರೆ ಅದು ಬೆಳೆದು ಅದರ ಆಯುಷ್ ಮುಗಿದ ಮೇಲೆ ಅದೇ ಉದುರಿ ಗೊಬ್ಬರ ಆಗುತ್ತೆ. ನಾವು ಅಲ್ಲಿವರೆಗೂ ನಾವು ರೈತರು ತಡಿದಂಗೆ ನಾವು ಕಳೆನಾಶಕ ಕೀಟ ಬಳಸಿದ್ರೆ ಏನಾಗುತ್ತೆ, ಅದರಲ್ಲಿ ಇರ್ತಕ್ಕಂಥ ಎರೆಹುಳು ಸಣ್ಣ ಹುಳ ಉಪ್ಪುಡಿಗಳೆಲ್ಲ ಸತ್ತು ಹೋಗೋದ್ರಿಂದ ಭೂಮಿ ಗಟ್ಟಿಯಾಗಿ ನಮ್ಮ ಭೂಮಿಗೆ ಮಳೆ ಬಂದಂತಹ ನೀರು ನಮ್ಮ ಹೊಲದಲ್ಲಿ ಇಂಗದೆ ಪಕ್ಕದ ಹೊಲಕ್ಕೆ ಅಥವಾ ರೋಡಿಗೆ ಇನ್ನೊಂದು ಹೋಗುತ್ತೆ, ಹಾಗಾಗಿ ನಮ್ಗೆ ಇಳುವರಿ ಕಡಿಮೆ ಆಗುತ್ತೆ. ಹಾಗಾಗಿ ದಯವಿಟ್ಟು ನಾವು ತಾವೆಲ್ಲರೂ ನಾವು ಆದಷ್ಟು ಕೀಟನಾಶಕ ಅಥವಾ ಕಳೆನಾಶಕವನ್ನು ಬಳಸೋದೇ ಇದ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ ಸರ್. ನೀವು ಜೀವಾಮೃತ ಅದನ್ನೆಲ್ಲ ಮಾಡಿ ಸಾಕಷ್ಟು ಉಪಯೋಗಿಸ್ತೀವಿ ಅಂತಂದ್ರೆ ಅದರಿಂದ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಸರ್? ಜೀವಾಮೃತ ಮಾಡಿ ಬಳಸೋದ್ರಿಂದ ಒಳ್ಳೆ ಇಳುವರಿ ಬರುತ್ತೆ ಸರ್, ಅದಕ್ಕೆ ನಾನೇ ಸಾಕ್ಷಿ. ನಾನು 2 ವರ್ಷ ಬಾಳೆಗೆ ಜೀವಾಮೃತವನ್ನು ಬಿಟ್ಟು ಪರಿಣಾಮ ನನ್ನ ಪುಟ್ಟ ಬಾಳೆ ಅಂತಕ್ಕಂಥ ಒಂದು ತಳಿ ಏಲಕ್ಕಿ ಬಾಳೆ ಅಂತೀವಿ ಅದನ್ನು, ಅದು ಸುಮಾರು 25-30 ಕೆಜಿವರೆಗೂ ಬಂತು. ಅದು ನನಗೆ ಕಂಡಂತಹ ಯಶಸ್ಸು ಮತ್ತು ಪ್ರತ್ಯಕ್ಷ ಸಾಕ್ಷಿ ಸರ್. ಮತ್ತೆ ಜೀವಾಮೃತ ಅದನ್ನೆಲ್ಲ ಯಾವ ರೀತಿ ಮಾಡಬೇಕಾಗುತ್ತೆ ನಮ್ಮ ಕೃಷಿಕರ ಆಸಕ್ತಿಯಿಂದ ಮಾಡಬೇಕಂದ್ರೆ? ಸರ್, ಜೀವಾಮೃತ ಮಾಡ್ತಕ್ಕಂಥದಕ್ಕೆ ನಾಟಿ ಹಸು, ಒಂದು ಮನೆಯಲ್ಲಿ ಒಂದು ನಾಟಿ ಹಸು ಇದ್ರೆ ಸುಮಾರು 5-8 ಎಕರೆಗೆ ನಾವು ಯಾವುದೇ ಗೊಬ್ಬರ ಖರೀದಿ ಮಾಡೋದು ಬೇಡ. ಹಸುವಿನ ಗಂಜಲ, ಸಗಣಿ, ದ್ವಿದಳ ಧಾನ್ಯದ ಹಿಟ್ಟು, ಜೊತೆಗೆ ಆ ಹೊಲದಲ್ಲಿ ಇರ್ತಕ್ಕಂಥ 1 ಅಥವಾ 2 ಇಡೀ ಮಣ್ಣು ಇಷ್ಟೊಂದು ಬಳಸ್ಕೊಬಿಟ್ಟು, ಜೊತೆಗೆ ಬೆಲ್ಲ. ನಾವು ಸಾವಯವ ಬೆಲ್ಲ ಅಂತೇನಿಲ್ಲ, ಮನೆಯಲ್ಲಿ ಅಥವಾ ಅಂಗಡಿಯಲ್ಲಿ ಹಳೇದು ಸ್ವಲ್ಪ ಹಳೆ ಇರ್ತಕ್ಕಂಥ ಬೆಲ್ಲವನ್ನು ತಂದುಬಿಟ್ಟು ಇವೆಲ್ಲ ಮಿಶ್ರಣ ಮಾಡಿದರೆ ಅದನ್ನು ನಾವು ಜೀವಾಮೃತ 1 ವಾರ 5-7 ದಿನ ಮಾಡಬೇಕು. ನಂತರ 7-2 ದಿನದೊಳಗೆ ಭೂಮಿಗೆ ಬಿಟ್ಟರೆ ಅದು ಉತ್ತಮವಾಗುತ್ತೆ. ಒಂದು ಸಾರಿ 2 ಸಾರಿ ಅದನ್ನು ಜೀವಾಮೃತ ನಾವು ಗಿಡಕ್ಕೆ ಬಿಡೋದ್ರಿಂದ ಅದರ ಪರಿಣಾಮ ಗೊತ್ತಾಗೋದಿಲ್ಲ. ಸತತವಾಗಿ 3-4 ಸಾರಿ ಬಿಡ್ತಾ ಬಿಡ್ತಾ ಬಂದಮೇಲೆ ಆ ಗಿಡದ ಬಣ್ಣ ಆಟೋಮೆಟಿಕ್ ಆಗಿ ಕಪ್ಪು ಹಸಿರಾಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ, ಯಾವುದೇ ರೋಗ ರುಜಿನ ಬರೋದಿಲ್ಲ. ಜೊತೆಗೆ ನಾವು ರೋಗ ರುಜಿನಿಗೆ ಯಾವುದೇ ಕೀಟನಾಶಕ ಬಳಸೋದಿಲ್ಲ, ಕೋಳಿ ಮೊಟ್ಟೆ ಮತ್ತು ಉಳಿ ಮಜ್ಜಿಗೆ ಬೇವಿನ ಹಣ್ಣಿವನ್ನು ಮಿಶ್ರಣ ಮಾಡಿ ಹೊಡೆದ್ರೆ ಒಂದು ಸರಿ ಹುಳ ಒಂದು 50% ಕಡಿಮೆ ಆದರೆ ಎರಡನೇ ಸರಿ 60% ಆಗುತ್ತೆ. ಕ್ರಮೇಣ ಒಂದು 3-4 ಸರಿ ಸಿಂಪಡಣೆ ಮಾಡೋದ್ರಿಂದ ಸಂಪೂರ್ಣ ಹತೋಟಿಗೆ ಬರುತ್ತೆ. ಜೊತೆಗೆ ಕೀಟನಾಶಕ ಇವತ್ತು ಬಳಸೋದ್ರಿಂದ ಹೆಚ್ಚಿಗೆ ಸ್ಪ್ರೇ ಮಾಡೋದ್ರಿಂದ ನಮ್ಮ ರೈತ ಬಾಂಧವರು ಎಷ್ಟೋ ಜನ ಅದರಿಂದ ಕಾಯಿಲೆಗಳು ಬರ್ತಾ ಇದ್ದಾವೆ, ಕ್ಯಾನ್ಸರ್ ಬರ್ತಾ ಇದೆ, ಬ್ಲಡ್ಡಲ್ಲೆಲ್ಲ ಕೀಟನಾಶಕದ ಬ್ಲಡ್ ಸ್ಯಾಂಪಲ್ಸ್ ಅಲ್ಲಿ ಬರ್ತಾ ಇದೆ, ಜೊತೆ ಆರೋಗ್ಯ ಕೆಟ್ಟು ಪರಿಸ್ಥಿತಿ ಹದಗೆಡುತ್ತೆ. ಇವೆಲ್ಲದರಿಂದ ನಾವು ಸಾವಯವ ಜೀವಾಮೃತ ಜೊತೆಗೆ ಇವನ್ನ ಕೀಟನಾಶಕಗಳ ಬದಲು ಮಜ್ಜಿಗೆ ಅಥವಾ ನಾವೇ ಮಾಡತಕ್ಕಂಥ ಸ್ಪ್ರೇ ಮಾಡೋದ್ರಿಂದ ರೈತರ ದೇಹದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಅಂತ ಹಣ್ಣು ತಿನ್ನೋದ್ರಿಂದ ನಾವು ನಮ್ಮ ಕುಟುಂಬ ಸಮೇತ ಆರೋಗ್ಯವಾಗಿರ್ತೀವಿ ಅಂತ ನನ್ನ ಭಾವನೆ ಸರ್. ನಿಮ್ಮ ಜಮೀನಲ್ಲಿ ನಿಮಗೆ ಆದಾಯ ತಂದು ಕೊಡಂತ ಬೆಳೆಗಳಂದ್ರೆ ಯಾವ್ಯಾವ ಸರ್? ನಮ್ಮ ಜಮೀನಲ್ಲಿ ಆದಾಯ ಬರ್ತಕ್ಕಂಥ ಬೆಳೆ ಅಂದ್ರೆ ಈಗ ಅಡಿಕೆ ಇದೆ, ಬಾಳೆ ಇದೆ, ಜೊತೆಗೆ ಪಪ್ಪಾಯಿ ಇದೆ. ಈಗ ಶುಂಠಿ ಹಾಕಿದ್ವಿ, ಕಳೆದ ಬಾರಿ ಶುಂಠಿ ಬಂದಿದೆ. ಅರಿಶಿನ ಹಾಕಿದ್ವಿ, ಅರಿಶಿನದು ಆದಾಯ ಬರ್ತಾ ಇದೆ. ಅತಿ ಹೆಚ್ಚು ಆದಾಯ ಬರ್ತಕ್ಕಂಥದ್ದು ಅಡಿಕೆ ಮತ್ತು ಬಾಳೆ ಸರ್. ಅಡಿಕೆ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಬಾಳೆ ಬೆಳೀತಾ ಇದ್ರ? ಅಡಿಕೆ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ನುಗ್ಗೆ ಬೆಳೆದಿದ್ವಿ ಸರ್. ನುಗ್ಗೆ ಬೆಳೆದ ನಂತರ ನುಗ್ಗೆಕಾಯಿ ಒಂದು 2 ವರ್ಷದ ನಂತರ ಆ ನುಗ್ಗೆ ತೆಗೆದ್ಬಿಟ್ಟು ಬಾಳೆ ಹಾಕಿದ್ವಿ. ಈಗ ಬಾಳೆ ತೆಗೆದು ಅರಿಶಿನ ಮತ್ತು ಕಾಳು ಮೆಣಸನ್ನು ಅಡಿಕೆ ಗಿಡಕ್ಕೆ ಕಾಳು ಮೆಣಸು ಹಾಕಿದ್ವಿ, ಮಧ್ಯದಲ್ಲಿ ಅರಿಶಿನ ಹಾಕಿದ್ವಿ, ಜೊತೆಗೆ ಶುಂಠಿಯವನ್ನೆಲ್ಲ ಹಾಕಿದ್ವಿ ಸರ್. ಮತ್ತೆ ಈ ಒಂದು 100 ಬೇರೆ ಬೇರೆ ಬೇರೆ ಬೇರೆ ಹಣ್ಣಿನ ಸಸಿಗಳೆಲ್ಲ ಹಾಕಿದ್ವಿ ಅಂತ ಅಂದ್ರೆ ಅವೆಲ್ಲ ಎಷ್ಟೆಷ್ಟು ಸಸಿ ಇದಾವೆ? ಅವು ಏನಾದರೂ ಅವನ್ನು ಏನು ಮಾರಾಟ ಮಾಡ್ತೀರಾ ಮತ್ತೆ ನಿಮ್ಮ ಮನೆಗೆ ಮಾತ್ರ ಉಪಯೋಗಿಸ್ತೀರ? ಸರ್, ನಾವು ಹಾಕಿರ್ತಕ್ಕಂಥ 100 ಇದರಲ್ಲಿ 2-3 ಹಲಸು ಮಾತ್ರ, 10 ಇರ್ತಕ್ಕಂಥ ಹಲಸು 20 ಗಿಡ ಇದಾವೆ, ನೇರಳೆ 10 ಇದಾವೆ. ಇನ್ನು ಉಳಿದಂಥ ಎಲ್ಲ ಸಸಿಗಳು 2-3 ಇದಾವೆ. ಅವು ನಮ್ಮ ಖುಷಿಗೆ ಜೊತೆಗೆ ನಮ್ಮ ಮನೆಗೆ ನಾವು ನಮ್ಮ ತೋಟಕ್ಕೆ ಯಾರಾದರೂ ಸ್ನೇಹಿತರು ಸಂಬಂಧಿಕರು ಭೇಟಿ ನೀಡಿದರೆ ಆ ಸಮಯದಲ್ಲಿ ಅಂದರೆ ವರ್ಷ ಪೂರ್ತಿ ಯಾವ ಹಣ್ಣು ಸೀಸನಲ್ ಫ್ರೂಟ್ಸ್ ತಿನ್ಬೇಕಂತ ನನ್ನ ಕಲ್ಪನೆ ಇತ್ತು. ನಾನು ನನ್ನ ಕುಟುಂಬದವರು ನಮ್ಮ ಸ್ನೇಹಿತರು ಸೀಸನಲ್ ಫ್ರೂಟ್ಸ್ ಯಾವ ಕಾಲಕ್ಕೆ ಬಂದ್ರೂ ಒಂದು ತೋಟದಲ್ಲಿ ಹಣ್ಣು ಇರಬೇಕು ಅಂತ. ಹಾಗಾಗಿ ನಮ್ಮ ಕಮರ್ಷಿಯಲ್ ಪರ್ಪಸ್ ಅಲ್ಲದೆ ನಮ್ಮ ಸ್ವಂತಕ್ಕೆ ವೈಯಕ್ತಿಕವಾಗಿ ಹಾಕೊಂಡಿದ್ದೀವಿ ಸರ್. ಕ್ರಾಪ್ ಎಲ್ಲವೂ ಚೆನ್ನಾಗಿ ಬರ್ತಾ ಇದೆ. ಈ ಕೃಷಿ ವಂದನ ಈ ಸಸಿನ ಉತ್ಪಾದನೆ ಮಾಡಿ ಏನಾದರೂ ಮಾರಾಟ ಮಾಡೋ ಒಂದು ಕೃಷಿನೂ ಕೈಗೊಂಡಿದ್ದೀರಾ? ಸರ್, ನಮ್ದು ಈಗ ಸದ್ಯಕ್ಕೆ ಅಡಿಕೆ ನರ್ಸರಿ ಇದೆ. ಅಡಿಕೆ ನರ್ಸರಿಯಲ್ಲಿ ಜೀವಾಮೃತದಲ್ಲಿ ಅಂದರೆ ನಾವು ಯಾವುದೇ ಅದಕ್ಕೆ ಗೊಬ್ಬರ ಬಳಸದಲ್ಲಿ ಜೀವಾಮೃತದಲ್ಲಿ ಬೆಳೆಸಿರ್ತಕ್ಕಂಥ ಸುಮಾರು ವರ್ಷಕ್ಕೆ 20-25,000 ಸಸಿ ಮಾಡ್ತಾ ಇದ್ದೀವಿ. ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಸಸಿ ಮಾಡಿದ್ವಿ, ಅದನ್ನು ಬಂದಂಥ ರೈತರಿಗೆ ಗಿಫ್ಟ್ ಆಗಿ ಕೊಡ್ತೀವಿ. ಡ್ರ್ಯಾಗನ್ ಫ್ರೂಟ್ ಅವರು ಮನೆ ಹತ್ರ ಹಾಕೊಂಡೋದಿದ್ರೆ, ಇನ್ನು ಹೂವಿನ ಸಸಿ, ಪಪ್ಪಾಯಿ ಸಸಿ, ನುಗ್ಗೆ ಸಸಿ ಅವನ್ನೆಲ್ಲ ಉಚಿತವಾಗಿ ಯಾರಾದರೂ ಬಂದಂಥ ಸ್ನೇಹಿತರಿಗೆ ಅವ್ರಿಗೆ ಯಾವುದು ಅವಶ್ಯಕತೆ ಇದೆಯೋ ಆ ಸಸಿಗಳನ್ನ ಒಂದು ಕಾಣಿಕೆಯಾಗಿ ನೀಡ್ತಾ ಇದ್ದೀವಿ. ಈ ಅಡಿಕೆ ಸಸಿ ನರ್ಸರಿ ಮಾಡಿದ್ವಿ ಅಂತಂದ್ರೆ ಅದು ಯಾವ ರೀತಿ ರೈತರು ಆಸಕ್ತಿಯಿಂದ ತಗೊಂಡೋಗ್ತಾರೆ, ಅವರ ಒಂದು ಅಭಿಪ್ರಾಯ ಯಾವ ರೀತಿ ಇರ್ತಾರೆ ರೈತರದು? ಸರ್, ನಾವು ಚಿತ್ರಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಒಳ್ಳೆ ಆಯ್ದ ತಳಿ ನಮಗೆ ತುಂಬ ಪರಿಚಯ ಇರ್ತಕ್ಕಂಥ ವ್ಯಕ್ತಿಯಿಂದ ಆಯ್ದ ಮರಗಳಿಂದ ತಳಿ ಸಸಿಯನ್ನು ತಂದುಬಿಟ್ಟು ಗೋಣಿಚೀಲದಲ್ಲಿ ನೆನಾಕಿ ಅವನ್ನ ಮೊಳಕೆ ತರಿಸಿದ ಮೇಲೆ ನಮ್ಮ ಹೊಲದಲ್ಲಿರ್ತಕ್ಕಂಥ ಕಪ್ಪು ಮಣ್ಣು ಅದನ್ನು ಏರಿ ಮಣ್ಣು ಅಂತೀವಿ, ಕೆರೆ ಏರಿ ಮಣ್ಣು, ಅದು ಮಣ್ಣನ್ನು ತಂದುಬಿಟ್ಟು ಆ ಪ್ಯಾಕ್ ಅದನ್ನು ಸುಮಾರು 2 kg ಪ್ಯಾಕೆಟಲ್ಲಿ ಹಾಕಿ ಅದನ್ನು ಗಿಡಗಳ ಮಧ್ಯೆ ಇಟ್ಟು ಯಾವುದೇ ಕೀಟನಾಶಕ ಅಥವಾ ಗೊಬ್ಬರ ಬಳಸ್ದಲ್ಲಿ ಚೆನ್ನಾಗಿ ತುಂಬ ಉತ್ತಮವಾಗಿ ಬೆಳೆಸಿದ್ವಿ. ಬಂದಂತಹ ರೈತರು, ಮೊನ್ನೆ ಒಬ್ಬ ರೈತರು ಬಂದು 1,000 ಸಸಿಗೆ ಬಂದಿದ್ದರು. ಸಸಿ ನೋಡಿದ ತಕ್ಷಣ ಮತ್ತೆ ಇನ್ನೊಂದು ವೆಹಿಕಲ್ ತರಿಸ್ಕೊಬಿಟ್ಟು ಇನ್ನೂ 1,000 ತೊಗೊಂಡೋದ್ರು. ಉತ್ತಮವಾಗಿ ಗಿಡ ಬಂದಿದ್ದಾವೆ. ಅಡಿಕೆ ಸಸಿಗೆ ಮುಖ್ಯವಾಗಿ ಬುಡ ಅಂದರೆ ಬೇರು ಬುಡ ಸ್ಟ್ರಾಂಗ್ ಆಗಿರಬೇಕು, ಒಳ್ಳೆ ಇಳುವರಿ ಬರ್ತಕ್ಕಂಥ ತಳಿಯಿಂದ ತರಿಸಿ ಉತ್ತಮವಾಗಿ ರೈತರಿಗೆ ಮಾತ್ರ ಸಸ್ಯ ಮಾರಾಟದಲ್ಲಿ ಯಾವುದೇ ಮೋಸ ಆಗದೇ ರೀತಿಯಲ್ಲಿ ನನ್ನ ಹತ್ರ ಆಗಲಿ ಯಾವುದೇ ರೈತರ ಹತ್ರ ಆಗಲಿ ಯಾವುದೇ ಇವರಾಗಲಿ ಒಟ್ಟು ರೈತರಿಗೆ ಮೋಸ ಮಾಡದೇ ಇರ್ತಕ್ಕಂಥ ಕ್ವಾಲಿಟಿ ಇರ್ತಕ್ಕಂಥ ಸಸಿಗಳನ್ನ ಮಾರಾಟ ಮಾಡಬೇಕು. ಅವರು ಅದೇ ಥರ ತಗೊಂಡೋಗಿ ಹಾಕಿದರೆ ಮಾಡಬೇಕು. ಜೊತೆಗೆ ನಮ್ಮಲ್ಲಿ ಕೆಂಪು ಕುಂಬಳಕಾಯಿ ಅಂದರೆ ವೈಟ್ ಕುಂಬಳಕಾಯಿನೂ ಹಾಕಿದ್ದೀವಿ ಸರ್. ಅದು ಬೇರೆ ದೇಶದಂತೆ ಬೀಜ ತರಿಸಿ ಅದು ನಮ್ಮ ತೋಟಕ್ಕೆ ಬಂದಂತಹ ರೈತರಿಗೆ ಆಸಕ್ತಿ ಇರೋಂಥ ರೈತರಿಗೆ ಉಚಿತವಾಗಿ ಬೀಜ ಮತ್ತು ಕುಂಬಳಕಾಯಿ ಪ್ರತಿ ವರ್ಷ ಕೊಡ್ತಾ ಇದ್ವಿ. ಬಿಳಿ ಕುಂಬಳಕಾಯಿ ಹೊಸ ತಳಿ ಇದೆ ಸರ್. ಮತ್ತೆ ಈ ಹಣ್ಣಿನ ಸಸಿ ಜೊತೆಗೆ ಔಷಧಿ ಸಸ್ಯಗಳನ್ನು ಬೆಳೆಸಿದೀವಿ ಅಂತಂದ್ರೆ ಅವು ಯಾವ್ಯಾವ ತರ ಔಷಧಿ ಸಸ್ಯಗಳನ್ನು ಬೆಳೆಸಿದಿರ? ತುಳಸಿ ಇದೆ, ಒಂದಲ್ಗ ಇದೆ, ಅಮೃತ ಬಳ್ಳಿ ಇದೆ, ಮತ್ತೆ ಬಜೆ ಸಸಿ ಇದೆ. ಬಜೆ ಅದರಲ್ಲಿ ಬಜೆ ಇದೆ ಸರ್, ಬಜೆ ಸಸಿ ಹಾಕಿದೀವಿ. ರುದ್ರಾಕ್ಷಿ ಗಿಡ ಇದೆ ಸರ್, ತುಂಬಾ ಒಂದು 8-10 ಅಲ್ಲೇ ಬೆಳೆದಿದೆ ಒಂದಲ್ಗ. ಜೊತೆಗೆ ಏನು ಯಾವುದೋ ಮಕ್ಕಳಿಗೆ ಇರ್ತಕ್ಕಂಥ ಆಯುರ್ವೇದಿಕ್ ಸಸಿಗಳನ್ನ, ತುಂಬ ಆಯುರ್ವೇದಿಕ್ ಸಸಿಗಳನ್ನ ಬೆಳೆಸಿದ್ವಿ. ಅವು ಸುಮ್ಮನೆ ನಮ್ಮ ಖುಷಿಗೆ ಯಾರಾದರೂ ಬಂದಂಥ ರೈತರಿಗೆ ಅದರಿಂದ ಸಸಿಗಳನ್ನ ತೊಗೊಂಡೋಗಿ ಕೊಡ್ತಾ ಇದ್ದೀವಿ ಸರ್. ತೊಗೊಂಡೋಗ್ತಾರೆ, ಅವರೇನೆ ಫ್ರೀಯಾಗಿ ಕೊಡ್ತೀವಿ ಸರ್. ಈಗ ನಾವು ಸಾಕಷ್ಟು ಜನ ರೈತರು ನೋಡ್ತಿರ್ತೀವಿ, ತೋಟನೆಲ್ಲ ತುಂಬ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಬೇಸಾಯ ಮಾಡ್ಕೊಂಬಿಟ್ಟು, ಅಲ್ಲಿ ಆ ಹುಲ್ಲು ಅದೆಲ್ಲ ಬೀಳ್ದಂಗೆ. ನೀವು ಈ ಥರ ಎಲ್ಲ ಜೀರೋ ಕಲ್ಟಿವೇಶನ್ ಮಾಡಿದ್ರ, ಅಲ್ಲಿ ಮಧ್ಯದಾಗ ಬೀಳ್ತಕ್ಕಂಥ ಕಳೆನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ಸರ್, ಜೀರೋ ಕಲ್ಟಿವೇಷನ್ ತುಂಬ ಕಷ್ಟ. ಅದಕ್ಕೂ ನಮಗೂ ನಮ್ಮ ತಂದೆಯವರು ವಿರೋಧ ಇದೆ ಜೀರೋ ಕಲ್ಟಿವೇಷನ್. ಬೇಸಾಯ ಹೊಡಿಬೇಕು, ಹೊಲ ಕ್ಲೀನ್ ಇರಬೇಕು ಅನ್ನೋದು ಆದರೆ ನನ್ನ ಕಲ್ಪನೆ. ಭೂಮಿ ಬೇಸಾಯ ಮಾಡದೇ ಇದ್ರೂ ಬೆಳೆ ತೋರಿಸ್ಬೇಕು ಅನ್ನೋದಕ್ಕೆ ನನ್ನ ಒಂದು ಆಸೆ ಇತ್ತು. ಹಾಗಾಗಿ ನಾನು ಬಹುಶಃ 7 ವರ್ಷದಿಂದ ಯಾವುದೇ ಅಡಿಕೆ ಮತ್ತು ಬಾಳೆಯಲ್ಲಿ ಜೀರೋ ಕಲ್ಚರ್ ಅಂದರೆ ಬೇಸಾಯ ಮಾಡಿಲ್ಲ. ನಮ್ಗೆ ಓಡಾಡೋದಕ್ಕೆ ಹುಳ ಉಪ್ಪಡೆ ಅನ್ನೋ ಭಯ ಒಂದ್ಬಿಟ್ರೆ ಈಗ ಬ್ಲ್ಯಾಕ್ ಶೂ ಮೊಣಕಾಲ್ವರೆಗೂ ಶೂ ಇದೆ ರೈತರಿಗೆ, ಅವನ್ನ ಹಾಕೊಂಡು ಓಡಾಡ್ಬೋದು. ಜೊತೆಗೆ ನಾವು ಹುಲ್ಲು ಹೆಚ್ಚಾದಂಥ ಸಮಯದಲ್ಲಿ ವೀಡ್ ಕಟ್ರ್ ಅಂತಿದೆ, ಅದರಲ್ಲಿ ಪ್ರತಿದಿನ ವೀಡ್ ಕಟ್ರಲ್ಲಿ ಕಟ್ ಮಾಡೋದ್ರಿಂದ ಹುಲ್ಲು ಆ ಹುಲ್ಲು ಅಲ್ಲೇ ಬಿದ್ದು ಭೂಮಿ ಸ್ಮೂತ್ ಆಗುತ್ತೆ, ಜೊತೆಗೆ ಗೊಬ್ಬರ ಆಗುತ್ತೆ. ಹುಲ್ಲನ್ನು ಪ್ರತಿ ವರ್ಷ ತಿಂಗಳಿಗೆ ಒಂದ್ಸರಿ ಅಥವಾ 2 ತಿಂಗಳಿಗೆ ಒಂದ್ಸರಿ ನಾವು ಕಟ್ ಮಾಡೋದ್ರಿಂದ ಹುಲ್ಲು ಬೆಳವಣಿಗೆ ಕಡಿಮೆ ಆಗುತ್ತೆ, ಹೊಲ ಸ್ವಚ್ಛವಾಗಿರುತ್ತೆ. ಹೊಲ ಸ್ವಚ್ಛವಾಗಿರ್ಬೇಕಂದ್ರೆ ಕ್ಲೀನ್ ನಮ್ಮ ಅಂಗಳದ ಟೈಪ್ ಇರಬೇಕು ಅಂತೇನು ಇಲ್ಲ. ಹೊಲಕ್ಕೆ ಗಿಡಕ್ಕೆ ಬೆಳಿಬೇಕು ಅಂದ್ರೆ ಅದಕ್ಕೆ ಆಗಿರೋ ಗೊಬ್ಬರ ಬೇಕು. ಆ ಗೊಬ್ಬರಕ್ಕೆ ಬೇಕು ಅಂದ್ರೆ ಗಿಡ ಕಡ್ಡಿ ಕಸ ಇವೆಲ್ಲವೂ ಬೆಳಿಬೇಕು ಅಂದ್ರೆ ಅದರಲ್ಲಿ ಭೂಮಿಯಲ್ಲಿ ಎರೆಹುಳ ಇರಬೇಕು, ಹುಳ ಉಪ್ಪಡೆ ಇರಬೇಕು. ನಾವು ಕೀಟನಾಶಕ ಕಳೆನಾಶಕ ಬಳಸಿದ್ರೆ ಆ ಹುಳುಗಳೆಲ್ಲ ಸತ್ತೋಗೋದ್ರಿಂದ ಆ ತೆಂಗಿನ ಮರ ಸಿಪ್ಪೆ ಅಡಿಕೆ ಮರದ ಸಿಪ್ಪೆ ಅವೆಲ್ಲವೂ ಬಿದ್ದು ಕೊಳೆಯೋದಿಲ್ಲ. ಹಾಗಾಗಿ ನಾನು ಇವೆಲ್ಲವೂ ಯಾವುದೇ ನಾನು ಕೀಟನಾಶಕ ಕಳೆನಾಶಕ ಬಳಸದೇ ಇರೋದ್ರಿಂದ ಅವೆಲ್ಲವೂ ಕೊಳತು ನಮ್ಮದು ತುಂಬ ಭೂಮಿ ಸಮೃದ್ಧವಾಗಿದೆ. ಜೊತೆಗೆ ಗೊಬ್ಬರ ನಾವು ಹೊಲದಲ್ಲಿ ಓಡಾಡಿದರೆ ಹಾಸಿಗೆ ಮೇಲೆ ಅಥವಾ ಸ್ಪಂಜ್ ಮೇಲೆ ಓಡಾಡಿದ ರೀತಿ ಆಗ್ತಾ ಇದೆ. ರೈತ ಬಾಂಧವರು ಅದನ್ನು ಕಳೆನಾಶಕ ಅಥವಾ ಬಳಸ್ದಂಗಿದ್ದು ಹುಲ್ಲನ್ನು ಕಿತ್ತಾಕ್ಸ್ಬೋದು, ಇಲ್ಲ ವೀಡ್ ಕಟ್ರಲ್ಲಿ ಓಡಿದ್ರೆ ಹುಲ್ಲು ತುಂಡಾಗಿ ಅಲ್ಲಿ ಹೊಲದಲ್ಲೇ ಗೊಬ್ಬರ ಆಗುತ್ತೆ. ಈಗ ಜಾಸ್ತಿ ಕಳೆ ಬೆಳೆಸ್ಕೊಂಡ್ರೆ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲ ಕಳೆನೇ ತಗೊಂಬಿಡುತ್ತೆ. ಹಂಗಾಗ್ಬಿಟ್ಟು ನಮ್ಮ ಮುಖ್ಯ ಬೆಳೆಗಳಿಗೆ ಪೋಷಕಾಂಶಗಳು ಗೊಬ್ಬರದ ಸಿಗೋದಿಲ್ಲ ಅನ್ನೋ ಒಂದು ಮನೋಭಾವನೆ ಐತೆ ರೈತರಿಗೆ, ಅದಕ್ಕೇನು ಹೇಳ್ತೀರಾ? ಸರ್, ಈಗ ದೊಡ್ಡ ಗಿಡದಲ್ಲಿ ಸಣ್ಣ ಗಿಡ ಇದ್ರೆ, ಈಗ ಉದಾಹರಣೆ 15 ವರ್ಷದ ಹುಡುಗನ ಜೊತೆಗೆ 1 ವರ್ಷದ ಹುಡುಗನ ಪಕ್ಕದಾಗ ಬಿಟ್ರೆ 15 ವರ್ಷದ ಹುಡುಗನ ತೆಟ್ಟೆಗಳ್ದು 1 ವರ್ಷದ ಮಗು ತಗೊಂತಾನ? ತಗೊಳಲ್ಲ. ಆದರೂ 15 ವರ್ಷ ಮಗು ತಗೊಂಡು ಉಳಿದಿದ್ದು ಇದು ತಗೊಳತ್ತೆ. ಅದೇ ರೀತಿ ನಾವು ಒಂದು ಅಡಿಕೆ ಮರಕ್ಕೆ ಸುತ್ತಮುತ್ತ ಇರ್ತಕ್ಕಂಥ ಹುಲ್ಲು ತಗೊಳೋದಿಲ್ಲ. ಅಡಿಕೆ ಮರ ಫಸ್ಟು ನಾವು ಹಾಕ್ತಕ್ಕಂಥ ಜೀವಾಮೃತ ಗೊಬ್ಬರವನ್ನು ಬಳಸ್ಕೊಳುತ್ತೆ. ಅದು ಎಷ್ಟು ಬೇಕು ಅಷ್ಟೇ, ಅದನ್ನು ಹೆಚ್ಚಾಗೇನು ತಗೊಳೋದಿಲ್ಲ. ಉಳಿದಂಥದ್ದು ಆ ಹುಲ್ಲು ತಿಂದ್ರು ಅದು ಹುಲ್ಲು ಆಯಸ್ ಮುಗಿದ ಮೇಲೆ ಅದು ಭೂಮಿಗೆ ಬೀಳುತ್ತೆ, ಜೊತೆಗೆ ಗೊಬ್ಬರ ಆಗುತ್ತೆ. ಹಾಗಾಗಿ ಅದು ತಪ್ಪು ಕಲ್ಪನೆ, ತಗೊಳೋದಿಲ್ಲ. ಆಮೇಲೆ ನಾವು ಹೆಚ್ಚಿಗೆ ಗೊಬ್ಬರ ಹಾಕಿದ್ರು ಆ ಗಿಡ ಎಷ್ಟು ಬೇಕು ಅಷ್ಟೇ ತಗೊಳತ್ತೆ, ಉಳಿದಿದ್ದು ಮಣ್ಣಲ್ಲಿ ಮಣ್ಣಾಗಿ ಅಥವಾ ನೀರಲ್ಲಿ ಹರಿದು ಕಡೆಗೆ ಹೋಗುತ್ತೆ ವಿನಃ ಆ ಭಾವನೆ ತಪ್ಪು ಕಲ್ಪನೆ ಅಂತ ನನ್ನ ಅನಿಸಿಕೆ. ಸಾವಯವ ಗೊಬ್ಬರದಲ್ಲಿ ಬರೀ ಜೀವಾಮೃತ ಈ ತರದ್ ಮಾತ್ರ ಮಾಡ್ತಾ ಇದ್ರ, ಈ ಎರೆಹುಳ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಹಸಿರೆಲೆ ಗೊಬ್ಬರಗಳು ಬೇರೆ ಬೇರೆ ಎಲ್ಲವನ್ನು ಮಾಡಿ ನಿಮ್ ಭೂಮಿ ಕೂಡ ಸಾಧ್ಯತೆ ಇದೆಯಾ? ಸರ್, ಜೀವಾಮೃತ ಜೊತೆಗೆ ಹಸಿರೆಲೆ ಗೊಬ್ಬರ ಮಾಡ್ತಾ ಇದ್ವಿ, ಕಾಂಪೋಸ್ಟ್ ನಮ್ಮ ದನವಿನ ಗೊಬ್ಬರ ಹಾಕ್ತಾ ಇದ್ವಿ. ಹಸಿರೆಲೆ ಗೊಬ್ಬರ ನಮ್ಮ ಹೊಲದ ಸುತ್ತಮುತ್ತ ಹಾಗೂ ನಮ್ಮ ಗ್ರಾಮದ ಸುತ್ತಮುತ್ತ ಇರ್ತಕ್ಕಂಥ ಮರಗಳಲ್ಲಿ ಬೀಳ್ತಕ್ಕಂಥ ಎಲೆಗಳನ್ನ ಆರಿಸ್ಕೊಂಬಿಟ್ಟು ಅವನ್ನೆಲ್ಲ ತಂದು ನಾವು ಭೂಮಿ ಮೇಲೆ ಗಿಡಕ್ಕೂ ಹಾಕ್ತಾ ಇದ್ವಿ, ಜೊತೆಗೆ ಗುಂಡಿ ಮಾಡಿದ್ವಿ. ಆ ಗುಂಡಿಯಲ್ಲಿ ಹಸಿರು ಸಗಣಿ ಮತ್ತು ಈ ಗೊಬ್ಬರಗಳು ಜೊತೆಗೆ ತ್ಯಾಜ್ಯ ಅಂದರೆ ಹಸಿರೆಲೆ ತ್ಯಾಜ್ಯ ಅವನ್ನೆಲ್ಲ ಮರ ಗಿಡ ಕತ್ತರಿಸಾಕ್ದಂಥವನ್ನ ಕೊನೆ ರೆಂಬೆಗಳನ್ನ ಅದ್ರಲ್ಲಿ ಹಾಕ್ಬಿಟ್ಟು ಅವು ಕೊಳತು 1 ವರ್ಷ ಆಗಿ ಸ್ವಲ್ಪ ಕೊಳತು ಗೊಬ್ಬರ ಆದಮೇಲೆ ಅದನ್ನು ಮತ್ತೆ ನಾವು ಗಿಡಕ್ಕೆ ಹಾಕ್ತಾ ಇದ್ದೀವಿ ಸರ್. ಪ್ರತಿ ದಿವಸ ಜಮೀನಲ್ಲಿ ಏನೇನು ಕೆಲಸ ಇರುತ್ತೆ, ಏನಾದರೂ ಕೂಲಿ ಕಾರ್ಮಿಕರನ್ನು ಇಟ್ಕೊಂಡಿದ್ದೀರಾ, ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಸರ್, ನಮ್ಮ ತಂದೆ ತಾಯಿ ಇದ್ದಾರೆ, ಅವರು ಮಾಡ್ತಾರೆ. ಜೊತೆಗೆ ಒಬ್ಬರು ಕೂಲಿ, ನಾವು ಆದಷ್ಟು ಎಲ್ಲವೂ ಜೀರೋ ಕಲ್ಟಿವೇಷನ್ ಆಗೋದ್ರಿಂದ ಕೂಲಿ ಕಾರ್ಮಿಕರ ಅವಶ್ಯಕತೆ ತುಂಬ ಕಡಿಮೆ ಇದೆ. ಇವಾಗ ಹುಲ್ಲು ಕಟ್ ಮಾಡೋದಕ್ಕೆ ವೀಡ್ ಕಟ್ರನ್ನ ಬಳಸ್ಕೊಳ್ತೀವಿ. ನಾವು ಗಿಡ ಏನಾದರೂ ಗುಂಡಿ ತೆಗಿಬೇಕು ಹಾಕ್ಬೇಕಂದ್ರೆ ನಮ್ಮಲ್ಲಿ ಡಿಗ್ಗರ್ ಅಂತ ಒಂದು ಮಿಷಿನ್ ಇದೆ ಸರ್, ಆ ಡಿಗ್ಗರಲ್ಲಿ ಗಿಡ ಹಾಕ್ತೀವಿ. ಹಾಗಾಗಿ ನಾವು ಲೇಬರ್ ಅವಲಂಬನೆ ಮಾಡಿರ್ತಕ್ಕಂಥದ್ದು ತೀರಾ ಕಡಿಮೆ, ಅವಶ್ಯಕತೆ ಇದ್ದಾಗ ಮಾತ್ರ ಬಳಸ್ಕೊಂತೀವಿ. ಹಾಗಾಗಿ ಆದಷ್ಟು ರೈತರು ನಾವೇ ನಮ್ಮ ಹೊಲದ ಕೆಲಸನ ನಾವೇ ಮಾಡ್ಕೊಂತಾ ಇದೀವಿ. ಎಲ್ಲ ತೋಟಗಾರಿಕೆ ಬೆಳೆಗಳು ಬೆಳೀತಾ ಇದ್ರೆ ಮನೆಗೆ ಬೇಕಾದಂತ ರಾಗಿ, ಜೋಳ ಈ ತರದ ಬೇರೆ ಬೇರೆ ಬೆಳೆಗಳು ಬೆಳೀಲಿಕ್ಕೆ ಏನಾದ್ರು ಜಮೀನು ಇದೆಯಾ ನಿಮಗೆ? ಸರ್, ನಮ್ದು ಈಗ 7.5 ಎಕರೆಯಲ್ಲಿ 4 ಎಕರೆ ಅಡಿಕೆ ಇದೆ. 1.5 ಎಕರೆ ಅಂದ್ರೆ ಸಮಗ್ರ ಕೃಷಿ, ಎಲ್ಲಾ ತರದ ಹಣ್ಣು ಗಿಡ ಮರಗಳಿದಾವೆ. ಇನ್ನು 2 ಎಕರೆಯಲ್ಲಿ ಒಂದ್ ಬೆಳೆ ರಾಗಿ ಹಾಕ್ತಿವಿ, ಒಂದ್ ಬೆಳೆ ಮೆಕ್ಕೆಜೋಳ ಹಾಕ್ತಿವಿ. ಈಗ ಸದ್ಯದ ಮಟ್ಟಿಗೆ ನಾವು ಬ್ಯಾಡಗಿ ಮೆಣಸಿನಕಾಯಿ ಅಂತ ಹಾಕಿದ್ವಿ. ಕಳೆದ ಬಾರಿ ನಾವು ರಾಗಿ ಹಾಕಿದ್ವಿ. 1 ವರ್ಷ ರಾಗಿ ಬೆಳೆದ್ರೆ ಕನಿಷ್ಠ 3 ವರ್ಷ ಆಗೋದ್ರಿಂದ ನಾವು ಮಾರಾಟ ಮಾಡೋದಿಲ್ಲ. ತಿರ್ಗ ಮತ್ತೆ ಆಹಾರ ಬೆಳೆ ನಮಗೆ ಬೇಕಾದ ಬೆಳ್ಕೊಂತೀವಿ. ಈಗ ಮೆಕ್ಕೆಜೋಳ ಬೆಳ್ಕೊಂಡು ಈಗ ಮೆಣಸಿನ್ಕಾಯಿ ಹಾಕಿದ್ವಿ. ಮೆಣಸಿನ್ಕಾಯಿ ಮುಗಿದ ತಕ್ಷಣ ಗದ್ದೆ ಹೊಡೆದು ಅಕ್ಕಿ ಬೆಳ್ಕೋಬೇಕು ಅಂತ ನನ್ನ ಒಂದು ಕಲ್ಪನೆ ಇದೆ ಸರ್. ಈಗ ಕೃಷಿಕರು ಈ ಕೃಷಿಯನ್ನೊಂದೇ ನಂಬಿದ್ರೆ ಪ್ರಗತಿ ಕಾಣ್ಲಿಕ್ಕೆ ಕಷ್ಟ. ಕೃಷಿ ಜೊತೆಗೆ ಏನಾದರೂ ಉಪಕಸುಬುಗಳು ಅಳವಡಿಸ್ಕೋಬೇಕಪ್ಪ ಪರ್ಯಾಯವಾಗಿ, ಹೈನುಗಾರಿಕೆ ಮಾಡೋದಾಗಿರ್ಬೋದು, ಕುರಿ ಮೇಕೆ ಕೋಳಿ ಸಾಕಾಣಿಕೆ ಅಂತಾರೆ, ಎಲ್ಲ ಹೇಳ್ತಾ ಇರ್ತಾರೆ ಪ್ರಗತಿಪರ ರೈತರು. ನೀವು ಏನಾದರೂ ಉಪಕಸುಬುಗಳನ್ನ ಅಳವಡಿಸ್ಕೊಂಡಿದ್ದೀರಾ? ಸರ್, ಕೃಷಿ ಜೊತೆಗೆ ಹೈನುಗಾರಿಕೆ ಅದರ ಕೋ ರಿಲೇಷನ್ ಅಂದರೆ ಸಂಬಂಧಿಕರಿದ್ದಂಗೆ. ನಾವು ಹೈನುಗಾರಿಕೆ ಮಾಡೋದ್ರಿಂದ ನಮ್ಮ ದಿನನಿತ್ಯದ ಜೀವನಕ್ಕೆ ಹಣಕಾಸಿಗೆ ಅನುಕೂಲ ಆಗುತ್ತೆ, ಒಂದು. ಎರಡನೇದು, ನಾವು ಗೊಬ್ಬರನ ಇವತ್ತು ದನ ಕರುಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಗೊಬ್ಬರ ಕೊಂಡ್ಕೊಳೋದಕ್ಕೆ ಆಗೋದಿಲ್ಲ. ನಾವು ಇವತ್ತು ಗೊಬ್ಬರ ಕೊಂಡ್ಕೊಂಡು ತಂದು ಹಾಕಿದ್ರೆ ಅದಕ್ಕಾಗಿನೇ ರೈತರಿಗೆ ಕಷ್ಟ ಅಥವಾ ನಷ್ಟ ಆಗ್ತಾ ಇರೋದು. ನಮ್ಮ ತೋಟದಲ್ಲೇ ನಾವು ಹೈನುಗಾರಿಕೆ ಮಾಡ್ಕೊಂಡ್ರೆ ಒಂದು 2 ಹಸು ಕಟ್ಕೊಂಡ್ರೆ ನಮ್ಮ ಮನೆತನಕ್ಕೂ ಆರ್ಥಿಕ ಪರಿಸ್ಥಿತಿಗೂ ಹಸುವಿನ ಹಾಲು ಡೈರಿ ಕೊಡ್ಬೋದು. ಜೊತೆಗೆ ವರ್ಷಕ್ಕೆ 8-10 ಲೋಡ್ ಗೊಬ್ಬರ ಆಗುತ್ತೆ, ಆ ಗೊಬ್ಬರ ನಾವು ಹೊಲಕ್ಕೆ ಬಳಸ್ಕೋಬೋದು. ಇದರಿಂದ ಯಾವುದೇ ರೈತರಿಗೆ ಕಷ್ಟ ಆಗಲ್ಲ. ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಫ್ರೀ ಇದ್ರೆ ಕೋಳಿ ಸಾಕಾಣಿಕೆ ಮಾಡ್ಕೋಬೋದು, ಜೇನು ಸಾಕಾಣಿಕೆ ಮಾಡ್ಕೋಬೋದು. ಸರ್, ಜೇನು ಸಾಕಾಣಿಕೆ ಮಾಡ್ಕೊಳೋದ್ರಿಂದ ಒಂದು ಆದಾಯ ಹೆಚ್ಚಾಗುತ್ತೆ, ಜೊತೆಗೆ ನಮ್ಮ ಹೊಲದಲ್ಲಿ ಪಾಲಿನೇಷನ್ ಜಾಸ್ತಿ ಆಗಿ ಇಳುವರಿ ಆಗುತ್ತೆ. ನಾನು ಸುಮಾರು ಒಂದು 10 ಬಾಕ್ಸ್ ನಮ್ಮ ತೋಟದಲ್ಲಿ ಇಟ್ಟಿರೋದ್ರಿಂದ ನಂದು ಬಾಳೆ ಅದಕ್ಕಾಗಿನೇ ಅಷ್ಟೊಂದು ಇಳುವರಿ ಬಂತು ಅಂತ ನನ್ನ ಅನಿಸಿಕೆ ಇದೆ ಸರ್. ಭಾಳಷ್ಟು ಜನ ಬಂದಂಥ ಸ್ನೇಹಿತರು ಅದನ್ನೇ ಹೇಳೋದು, ಇಷ್ಟೊಂದು ಜೇನು ಬಾಕ್ಸ್ ಇರೋದ್ರಿಂದ ಅದರಲ್ಲಿ ತುಪ್ಪನೂ ಮಾರಾಟ ಮಾಡ್ಬೋದು, ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ತೋಟದಲ್ಲಿ ಪಾಲಿನೇಷನ್ ಪರಾಗಸ್ಪರ್ಶ ಚೆನ್ನಾಗಿ ನಡೆಯೋದ್ರಿಂದ ಒಳ್ಳೆ ಇಳುವರಿ ಬರುತ್ತೆ ಸರ್. ಮುಂದೆ ಇನ್ನ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರ ಸರ್? ನನಗೆ ಏನು ಹಣ್ಣು ಅಥವಾ ಸಸಿ ಮರ ಅಂತಿದಾವ 7.5 ಎಕರೆ ಜಾಗದಲ್ಲಿ ಪೂರ್ತಿ ಎಲ್ಲೂ ಒಂದು ಹಡಿನೂ ಜಾಗ ಬಿಡದಲ್ಲಿ ಖಾಲಿ ಇಲ್ದಂಗೆ ಪ್ರತಿಯೊಂದನು ನನ್ನ ಕಣ್ಣಿಗೆ ಏನಾದ್ರೂ ಗಿಡ ಮರ ಹೊಸ ಬೀಜ ಯಾರ ಸಸಿ ಕೊಟ್ರೆ ಅವನ್ ತಂದು ಹಾಕಿ ನನ್ನ ಜೀವನ ಅಂತಕ್ಕಂಥದ್ದು ಗಿಡ ಹಾಕಿ ಬೆಳೆಸಲೇಬೇಕನ್ನೋದಕ್ಕೆ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಸರ್. ಆಗ್ತೀನಿ ಸರ್ ನಾನು, ಎಷ್ಟು ಜಾಗ ಇದೆಯೋ, ಕೊನೆಗೆ ಜಾಗ ಇಲ್ಲಿರಲಿಲ್ಲ ಅಂದರೆ ಮನೆಯ ಅಕ್ಕಪಕ್ಕ ಬಾಕ್ಸ್ಗಳಲ್ಲಿ ಅದರಲ್ಲಿ ಅದು ಹೂವಿನ ಗಿಡ ಹಾಕಿ ಒಟ್ಟು ನಮ್ಮ ತೋಟದಲ್ಲಿ ಪೂರ್ತಿ ಎಲ್ಲೂ ವ್ಯರ್ಥ ಮಾಡ್ದಂಗೆ ಗಿಡ ಮರ ಬೆಳೆಸ್ಬೇಕಂತದ್ದು ನನ್ನ ಕಲ್ಪನೆ ಸರ್. ಈಗ ಸಾಕಷ್ಟು ಕೃಷಿ ಮೇಳಗಳಲ್ಲಿ ಭಾಗವಹಿಸ್ತಿರ್ತೇನೆ, ಪ್ರಗತಿಪರ ತೋಟಗಳಿಗೆಲ್ಲ ಭೇಟಿ ಕೊಡ್ತಿರ್ತೇನೆ ಅನ್ನೋ ಒಂದು ಒಳ್ಳೆ ಅಭ್ಯಾಸನ ರೂಢಿ ಮಾಡ್ಕೊಂಡಿದ್ರೆ, ಇದರಿಂದ ನಿಮ್ಮ ಈ ಕೃಷಿ ಬದುಕಿಗೆ ಎಷ್ಟು ಅನುಕೂಲ ಆಗಿದೆ ಅಂತ ಹೇಳ್ತಾರೆ ಸರ್? ನಾವು ಒಂದೇ ಇಲ್ಲೇ ಇದ್ರೆ ಒಂದೇ ತಂತ್ರಜ್ಞಾನ ಇರುತ್ತೆ, ನಮಗಿಂತ ಇನ್ನೊಬ್ಬರು ರೈತರು ವಿಶೇಷವಾಗಿ ಮಾಡಿರ್ತಾರೆ, ನಮಗಿಂತ ಸುಲಭವಾಗಿ ಮಾಡಿರ್ತಾರೆ. ಹಾಗಾಗಿ ಕೃಷಿ ಮೇಳದಲ್ಲಿ ಹೋಗಿ ನಾವು ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ತೀವಿ, ಜೊತೆಗೆ ಸುತ್ತಮುತ್ತಲ ರೈತರು. ನಾನು ಆದಷ್ಟು ನನ್ನ ವೈಯಕ್ತಿಕ ಅನಿಸಿಕೆ ಏನಪ್ಪ ಅಂದರೆ, ನಾವು ಪ್ರಗತಿಪರ ರೈತರನ್ನ ಭೇಟಿ ಆಗೋದಕ್ಕಿಂತ ಫೇಲ್ಯೂರ್ ಆಗಿರ್ತಕ್ಕಂಥ ರೈತರನ್ನ ಭೇಟಿ ಮಾಡ್ತೀನಿ ನಾನು. ಯಾಕೆಂದರೆ ಪ್ರಗತಿಪರ ರೈತರಿಗೆ ಸಾಧನೆ ಹೇಳಬಹುದು, ಆದರೆ ಫೇಲ್ಯೂರ್ ಆಗಿರೋ ರೈತರನ್ನ ಭೇಟಿ ಮಾಡಿದರೆ ಯಾಕೆ ಫೇಲ್ಯೂರ್ ಆಯಿತು, ಯಾಕೆ ಗಿಡ ಒಣಗ್ತು, ಯಾಕೆ ಇಳುವರಿ ಬರಲಿಲ್ಲ, ಯಾಕೆ ಏನು ಇದಕ್ಕೆ ಹುಳ ಬಂತು ಏನು ಅನ್ನೋದನ್ನು ಗೊತ್ತಾಗುತ್ತೆ. ಅವಾಗ ಅವನ ಕಷ್ಟ ಅಥವಾ ಅವನಾಗಿರ್ತಕ್ಕಂಥ ನೋವು ಹೇಳ್ತಾನೆ, ಅವಾಗ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ನು ನಾವಾಗಲಿ ಇಲ್ಲ ಕೃಷಿ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳನ್ನಾಗಲಿ ಸ್ನೇಹಿತರಾಗಲಿ ಇನ್ನೊಬ್ಬ ರೈತರನ್ನ ಭೇಟಿ ಮಾಡಿದರೆ ಆ ಸೊಲ್ಯೂಷನ್ನ ನಾವು ನಮ್ಮ ತೋಟದಲ್ಲಿ ಅಳವಡಿಸಿದರೆ ಆ ಸಮಸ್ಯೆ ಪರಿಹಾರ ಆಗುತ್ತೆ. ಹಾಗಾಗಿ ನಾನು ಹೆಚ್ಚಿಗೆ ಫೇಲ್ಯೂರ್ ಆಗಿರ್ತಕ್ಕಂಥ ರೈತರನ್ನೇ ನಾನು ಭೇಟಿ ಮಾಡಿ ಏನು ಫೇಲ್ಯೂರಿಗೆ ಅವ್ರ ಕಾರಣ ಕೇಳಿ ತಿಳ್ಕೊಂಡು ಆ ಫೇಲ್ಯೂರ್ ನಮ್ಮ ತೋಟದಲ್ಲಿ ಆಗದೆ ಇರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸರ್. ಇಷ್ಟೊಂದೆಲ್ಲ ಸಮಗ್ರ ಕೃಷಿ ಅಳವಡಿಸ್ಕೊಂಡಿದ್ರ, ಇದನ್ನು ಯಾವ್ದಾದ್ರು ಗುರುತಿಸಿ ಸರ್ಕಾರ ಆಗಿರ್ಬೋದು ಇಲಾಖೆಗಳಾಗಿರ್ಬೋದು ನಿಮಗೇನಾದರೂ ಪ್ರಶಸ್ತಿಗಳು ಬಂದಿದ್ದಾವೆ? ಇಲ್ಲ ಸರ್, ನಾನು ಪ್ರಶಸ್ತಿ ಪಡಬೇಕು ಪ್ರಶಸ್ತಿ ತೊಗೊಳ್ಬೇಕು ಅಂತಕ್ಕಂಥ ರೈತ ಅಲ್ಲ. ನಾನು ಎಲೆಮರೆಕಾಯಿಯಾಗಿ ನಾವು ನಮ್ಮ ಕುಟುಂಬಕ್ಕೆ ನಮ್ಮ ಸುತ್ತಮುತ್ತಲ ಜನಕ್ಕೆ ಒಳ್ಳೆಯದನ್ನು ಬೆಳಿಬೇಕು, 4 ಜನಕ್ಕೆ ನನ್ನಿಂದ ಮಾರ್ಗದರ್ಶನ ಆಗ್ಬೇಕಂತ ಅಂತಕ್ಕಂಥದ್ದೇ ನನ್ನ ಆಸೆ ಸರ್. ನನಗೆ ಯಾವುದೇ ಪ್ರಶಸ್ತಿ ಹುಚ್ಚು ಇಲ್ಲ ಸರ್. ಈಗ ನೀವು ಮಾಡ್ತಿರ್ತಕ್ಕಂಥ ನಿಮ್ಮ ತೋಟನೆಲ್ಲ ನೋಡಿ ಸುತ್ತಮುತ್ತ ರೈತರು ಯಾವ ರೀತಿ ಒಂದು ಆಕರ್ಷಣೆ ಆಗಿ ಅವರು ಏನಾದರೂ ನಿಮ್ಮ ಈ ಥರ ನಿಮ್ಮ ಒಂದು ಕೃಷಿ ಬದುಕನ್ನು ಅಳವಡಿಸ್ಕೊಂಡಿದ್ದಾರೆ ನಿಮ್ಮೂರಲ್ಲಿ? ಸರ್, ನಮ್ಮೂರಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ತಾಲೂಕಲ್ಲಿ ಬಹಳಷ್ಟು ರೈತರು, ಯುವ ರೈತರಿಗೆ ನಾನೀಗ ಮಾರ್ಗದರ್ಶಕ ಸರ್. ಅವರ ತೋಟಕ್ಕೆ ಸಂಜೆ ಅಥವಾ ರಜಾ ದಿನಗಳಲ್ಲಿ ಹೋಗಿ ಅವರ ತೋಟದಲ್ಲಿ ಮುಂದೆ ನಿಂತು ಗಿಡಗಳನ್ನ ಹಾಕ್ಸ್ತೀನಿ. ಜೊತೆಗೆ ಈಗ ನಾನು ಏನಾದರೂ ಬೇರೆ ಕಡೆ ಹೋದ ತಳಿ ತಂದರೆ ಗಿಡಗಳು ತಂದರೆ ಅವ್ರಿಗೂ ಫೋನ್ ಮಾಡಿ ನನ್ನ ವಾಹನದಲ್ಲೇ ತಂದುಬಿಟ್ಟು ನಮ್ಮ ತೋಟಕ್ಕೆ ಬಂದು ಅವರು ತೊಗೊಂಡೋಗಿ ಗಿಡ ಬೆಳೆಸ್ತಾರೆ ಸರ್. ಹಾಗಾಗಿ ನಾನು ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೆ ತುಂಬ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ ಸರ್. ನಮ್ಮ ತೋಟದಲ್ಲಿ ಏನು ಬೆಳೀತೀವೋ ಅವನ್ನು ಸ್ನೇಹಿತರಿಗೆಲ್ಲ ಗಿಡಗಳು ತರ್ತೀವಿ, ಅವ್ರಿಗೂ ಮಾಡಿಸ್ತೀವಿ, ಅಷ್ಟು ಸಹಾಯ ಮಾಡ್ತಾ ಇದ್ದೀನಿ ಸರ್. ಈಗ ಇತ್ತೀಚೆಗೆ ಕೃಷಿಕರು ತೋಟಗಾರಿಕೆ ಬೆಳೆ ಅಂದರೆ ಅಡಿಕೆ ಅನ್ನೋ ಮನೋಭಾವನೆಗೆ ಬಂದಿದ್ದಾರೆ. ಈ ತೋಟಗಾರಿಕೆ ಬೆಳೆಗಳಲ್ಲಿ ಯಾವ್ಯಾವ ಥರ ಒಂದು ತೋಟಗಾರಿಕೆ ಬೆಳೆಗಳನ್ನ ಅಳವಡಿಸ್ಕೊಂಡ್ರೆ ಕೃಷಿ ಲಾಭದಾಯಕ ಮಾಡ್ಕೋಬೋದು ನಮ್ಮ ಕೃಷಿಕರು ಅಂತೀರ? ಸರ್, ಈಗ ತೋಟಗಾರಿಕೆ ಬೆಳೆಯಲ್ಲಿ ಅಡಿಕೆ ಒಂದೇ ಹಾಕಿದರೆ ನಮಗೆ ಲಾಸ್ ಆಗುತ್ತೆ. ಅಡಿಕೆ ರೇಟ್ ಕಮ್ಮಿ ಆದರೆ ನಾವು ಜೀವನ 8 ಸಾಕಿರ್ತೀವಿ, ಅವಾಗ ಜೀವನಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಅಡಿಕೆ ಜೊತೆಗೆ ತೆಂಗು ಹಾಕಬೇಕು ಸುತ್ತ. ತೆಂಗು ಹಾಕೋಣ, ತೆಂಗಿನ ಒಂದು ಟೈಮಲ್ಲಿ ಅದರಿಂದ ಆದಾಯ ಬರುತ್ತೆ. ಜೊತೆಗೆ ಮಾವು ಹಾಕಿದರೆ ಮಾವು ಸೀಸನಲ್ಲಿ ಮಾವಿನಿಗೆ ಮಾವಿನ ಮಾರಾಟದಿಂದ ಬರುತ್ತೆ. ನೇರಳೆ ಹಣ್ಣಿಗೆ ತುಂಬ ಬೇಡಿಕೆ ಇರ್ತಕ್ಕಂಥ ಹಣ್ಣು ಒಂದು ನೇರಳೆ ಹಣ್ಣು ಒಂದಿಷ್ಟು. ಜೊತೆಗೆ ನೇರಳೆ ಮರಗಳು ಹಾಕೋದ್ರಿಂದ ಆ ಸೀಸನ್ನಲ್ಲಿ ನೇರಳೆ ಮರ ಹಣ್ಣುಗಳನ್ನ ಮಾರಾಟ ಮಾಡ್ಬೋದು, ಅದು ಬರುತ್ತೆ. ಜೊತೆಗೆ ಸ್ವಲ್ಪ ಅದರ ಮಧ್ಯದಲ್ಲಿನೇ ನಿಂಬೆ ಹಾಕ್ಬೋದು. ವರ್ಷ ಪೂರ್ತಿ ನಿಂಬೆ ಬಿಡ್ತಕ್ಕಂಥ ತಳಿಗಳಿದ್ದಾವೆ. ನಿಂಬೆಯಿಂದ ಪ್ರತಿ ವಾರ ನಾವು ಮಂಥನ ಹಣಕಾಸಿಗೆ ಅನುಕೂಲ ಆಗುತ್ತೆ. ಪಪ್ಪಾಯಿ ಹಾಕ್ಬೋದು. ಎಲ್ಲ ಸಮಗ್ರ ಕೃಷಿ ಅಂದರೆ ಅದ್ರ ಹೇಳ್ದಂಗೆ ಪ್ರತಿಯೊಂದನ್ನು ನಾವು ಅಳವಡಿಸ್ಬೇಕು ಸರ್ ತೋಟದಲ್ಲಿ. ಅವಾಗ ಏನಾಗುತ್ತೆ, ತೋಟಗಾರಿಕೆ ಬೆಳೆ ಫೇಲ್ಯೂರ್ ಆಗಲ್ಲ. ಒಂದು ಬೆಳೆ ಕೈ ಕೊಟ್ರು ಇನ್ನೊಂದು ಬೆಳೆ, ಈಗ ಉದಾಹರಣೆ ಅಡಿಕೆ ರೇಟ್ ಕಮ್ಮಿ, ತೆಂಗು ಈಗ ತುಂಬ ಕಡಿಮೆ ಆಗಿದೆ, ಅಡಿಕೆ ಬರ್ಬೋದು, ಈಗ ನೇರಳೆ ಇದೆ, ಮಾವು ಇದೆ, ಬಿಕ್ಕೆ ಇದೆ, ಇವನ್ನೆಲ್ಲವನ್ನು ಬೆಳೆಯೋದ್ರಿಂದ ದಿನನಿತ್ಯದ ರೈತನ ಖರ್ಚಿಗೆ ಇನ್ನೊಬ್ಬರ ಹತ್ರ ಹೋಗಿ ಕೇಳದಂಗೆ ಅಥವಾ ತೀರಾ ಕೆಳಮಟ್ಟಕ್ಕೆ ಹೋಗದಂಗೆ ನಾವು ರೈತರಾಗಿ ಕಷ್ಟಪಟ್ಟರೆ ಅವನ್ನ ಬೆಳೆ ಬರ್ತವೆ ಅಂತಕ್ಕಂಥದ್ದು ನನ್ನ ಭಾವನೆ ಸರ್. ಸರ್, ಕೊನೆಯದಾಗಿ ಇತ್ತೀಚೆಗೆ ಯುವಕರು ಈ ಕೃಷಿ ಕಡೆ ಆಸಕ್ತಿ ತೋರಿಸ್ತಿಲ್ಲ, ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಅಂದ್ಬಿಟ್ಟು ಕೃಷಿಯಿಂದ ಹಿಂದೆ ಸರಿತಿದ್ದಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ, ಅಂಥ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್? ಅದು ತಪ್ಪು ಕಲ್ಪನೆ. ಕೃಷಿಗಿಂತ ಉತ್ತಮವಾದ ಉದ್ಯೋಗ ಅಥವಾ ಕೆಲಸ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಕೃಷಿಯಲ್ಲಿ ನಾವೇ ಬಾಸು. ನಮ್ಮ ಕೈ ಕೆಳಗೆ ನಾವು ಎಷ್ಟು ಜನಕ್ಕೆ ಬೇಕಾದ್ರೆ ಕೆಲಸ ಕೊಡಬಹುದು, ಒಳ್ಳೆ ಆದಾಯ ಬರುತ್ತೆ. ಲಾಸ್ ಅಂದರೆ ಎಲ್ಲಾವುದು, ಒಂದು ಹೋಟೆಲ್ ಬಿಸ್ನೆಸ್ ಮಾಡಿದರೂ ಲಾಸ್ ಆಗುತ್ತೆ, ಕಾರ್ಖಾನೆ ಮಾಡಿದರೂ ಲಾಸ್ ಆಗುತ್ತೆ, ಎಲ್ಲವೂ ನಷ್ಟದಲ್ಲಿ ಇರ್ತವೆ. ಕೃಷಿ ಯಾಕೆ ನಷ್ಟ ಅಂದರೆ ನಮ್ಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲದಲ್ಲಿ ನಷ್ಟ ಆಗಿದೆ ವಿನಃ ಕೃಷಿ ಏನಿಲ್ಲ. ಇನ್ನು ನಮ್ಮದು ಭಾರತ ದೇಶ ಕೃಷಿಯನ್ನು ನಂಬಿರ್ತಕ್ಕಂಥ ದೇಶ. ಹಾಗಾಗಿ ನಾವು ಕೃಷಿಯನ್ನು ಯಾವುದೇ ಯುವಕರಲ್ಲಿ ಬಂದು ಬೆಂಗಳೂರು ಅಥವಾ ಇನ್ನೊಂದು ಜಿಲ್ಲೆ ಹೋಗಿ ಹೋಮ್ ಸೆಕ್ಯೂರಿಟಿ ಇನ್ನೊಂದು ಯಾವುದೋ ಮಾಡಿ 8-10 ಸಾವಿರ ಪಡೆಯೋದಕ್ಕಿಂತ ನಮ್ಮ ತೋಟದಲ್ಲಿ ಹಸು ಕಟ್ಕೊಂಡು ಹೊಲ ಮಾಡಿಕೊಂಡು ನಾವೇ ಮಾಡಿಕೊಂಡ್ರೆ ನಾವು ರಾಜರ ಇವತ್ತು ಎಷ್ಟೋ ಜನ ಆರೋಗ್ಯವಾಗಿದ್ದಾರೆ. ಹಣದ ಜೊತೆಗೆ ಇವತ್ತು ಬೇರೆ ಬೇರೆ ಸಿಟಿಗಳಲ್ಲಿ ನಗರಗಳಲ್ಲಿ ವಾಸಿಸ್ತಕ್ಕಂಥ ಬಹಳಷ್ಟು 30-40 ವಯಸ್ಸು ದಾಟಿರ್ತಕ್ಕಂಥ ಗಂಡಾಗಲಿ ಹೆಣ್ಣಾಗಲಿ ಎಲ್ಲರಿಗೂ ಇವತ್ತಿನ ಕಾಯಿಲೆಗಳು ಶುರುವಾಗಿದ್ದಾವೆ. ಅದೇ ನಾವು ಹಳ್ಳಿಯಲ್ಲಿರ್ತಕ್ಕಂಥ ರೈತರಿಗೆ 50 ವರ್ಷ ಆದರೂ ಶುಗರ್ ಆಗಲಿ ಬಿ ಪಿ ಆಗಲಿ ಕಾಣಿಸೋದಿಲ್ಲ. ಹಾಗಾಗಿ ನಮಗೆ ಹಣದ ಅವಶ್ಯಕತೆಗಿಂತ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಸಿಗ್ತಕ್ಕಂಥದ್ದು ಕೃಷಿಯಲ್ಲಿ ಬಿಟ್ಟರೆ ಇನ್ಯಾವುದರಲ್ಲೂ ಇಲ್ಲ. ಹಾಗಾಗಿ ಯುವಕರಲ್ಲಿ ನನ್ನ ಮನವಿ ಏನಪ್ಪ ಅಂದರೆ ದಯವಿಟ್ಟು ಕೃಷಿಯನ್ನು ಬಿಡಬೇಡ್ರಿ. ಒಂದು ಸಾರಿ ಫೇಲ್ಯೂರ್ ಆಗಿದೆ, ಎಲ್ಲ ರಂಗಗಳಲ್ಲೂ ಫೇಲ್ಯೂರ್ ಇದೆ. ಆ ಫೇಲ್ಯೂರ್ಗೆ ಏನು ಕಾರಣ ಅಂತಕ್ಕಂಥದ್ದು ಸಮೀಪ ಸ್ನೇಹಿತರು ಇನ್ನೊಬ್ಬರನ್ನ ತಿಳ್ಕೊಂಡ್ರೆ ನಂತರ ಆ ವಿಷಯನ ಆ ಫೇಲ್ಯೂರ್ ಆಗದಂಗೆ ನೋಡ್ಕೊಂಡ್ರೆ ಉತ್ತಮವಾದ ಕೆಲಸ ಅಂತ ನನ್ನ ಅನಿಸಿಕೆ ಸರ್. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದಾರೆ? ನಿಮಗೆ ಈ ಕೃಷಿಗೆಲ್ಲ ಯಾವ ರೀತಿಯ ಸಹಕಾರ ಸಿಗ್ತಾ ಇದೆ ಸರ್? ಸರ್, ಕೃಷಿಗೆ ನಾವು ನಮ್ಮ ತಂದೆ ತಾಯಿ ನನ್ನ ತಮ್ಮ ಇದ್ದಾರೆ, ಜೊತೆಗೆ ನಮ್ಮ ಮನೆಯವರಿದ್ದಾರೆ, ಮಕ್ಕಳಿದ್ದಾರೆ. ಇಷ್ಟು ನಾವು ಕೃಷಿ ಮಾಡೋದಕ್ಕೆ ನಮ್ಮ ಮನೆಯವರೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕೆಂದರೆ ಅವರು ಸರ್ಕಾರಿ ನೌಕರಿ ಆಗಿರೋದ್ರಿಂದ ಮನೆ ಕೆಲಸ ಎಲ್ಲ ನೋಡ್ಕೊಳ್ಳೋದ್ರಿಂದ ನಾವು ಕೃಷಿ ಕ್ಷೇತ್ರಕ್ಕೆ ಪೂರ್ತಿ ನಮ್ಮನ್ನು ಬಿಟ್ಬಿಟ್ಟಿದ್ದಾರೆ ರಜದ ಅವಧಿಯಲ್ಲಿ. ಹಾಗಾಗಿ ನಮ್ಮ ಮನೆಯವರು ನಮಗೆ ಹೆಚ್ಚಿಗೆ ಕೃಷಿ ಮಾಡ್ತಾರೆ, ಜೊತೆಗೆ ನಮ್ಮ ತಂದೆಯವರು ತುಂಬ ಹಳೆಯ ಕೃಷಿಕರು. ಈಗಿನ ಏನು ಮಳೆ ಬೆಳೆ ಅದರ ಇದ್ರ ಬಗ್ಗೆ ತುಂಬ ಮಾಹಿತಿ ಕೊಡ್ತಾರೆ ಅವರು, ಯಾವ ಬೆಳೆ ಹಾಕ್ಬೇಕು, ಯಾವ ರೀತಿ ವ್ಯವಸಾಯ ಮಾಡಿಸ್ಬೇಕು. ಹಾಗಾಗಿ ಹಳೆಯ ಮತ್ತು ಮಾಹಿತಿ ತಂತ್ರಜ್ಞಾನ ಇರ್ತಕ್ಕಂಥ ಈ ಹೊಸ ಕೃಷಿ ಇವರೆಲ್ಲರ ಸಹಕಾರದಿಂದ ನಾನು ಉತ್ತಮವಾದ ಒಂದು ತೋಟನ ಮಾಡಿದ್ದೀನಿ, ಇನ್ನೂ ಚೆನ್ನಾಗಿ ಮಾಡ್ಬೇಕಂತಕ್ಕಂಥ ನನ್ನ ಆಸೆ ಇದೆ. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದು ಕೊಟ್ಟಿದೆಯಾ ನಿಮಗೆ? ಸರ್, ಉತ್ತಮವಾಗಿದೆ, ಜೊತೆಗೆ ನಾನು ಇವತ್ತು ಆರೋಗ್ಯವಾಗಿದ್ದೀನಿ. ನನಗೆ 46 ವರ್ಷ, ಇವತ್ತು ಆರೋಗ್ಯವಾಗಿದ್ದೀನಿ ಅಂದರೆ ನಮ್ಮ ಕೃಷಿ ನನ್ನ ವ್ಯವಸಾಯದಿಂದನೇ ನಾನು ಆರೋಗ್ಯವಾಗಿದ್ದೀನಿ ಅಂತ ನನ್ನ ಭಾವನೆ ಸರ್. ಬಹಳ ಸಂತೋಷ ಜಯಪ್ರಕಾಶ್ ಅವರ, ಇದುವರೆಗೂ ನಮ್ಮ ಈ ಆಕಾಶವಾಣಿಗೆ ಬಂದ್ಬಿಟ್ಟು ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ತಮಗೂ ವಂದನೆಗಳು ಸರ್. ನಮಸ್ಕಾರ ಸರ್. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಗನ್ನಾಯಕನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಜಿಆರ್ ಜಯಪ್ರಕಾಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಕೇಳಿ ರೈತರಿಗೆ ಸಲಹೆ. ಕೃಷಿಯಲ್ಲಿ ಸಾವಯವ ಪದಾರ್ಥಗಳನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗಿಸಿ ಭೂ ಫಲವತ್ತತೆ ಹೆಚ್ಚಿಸುವ ಮೂಲಕ ಉತ್ಪಾದಕತೆಯನ್ನು ಅಧಿಕಗೊಳಿಸಬೇಕಾಗಿದೆ. ಅಲ್ಲದೆ ಪರಿಸರ ಮಾಲಿನ್ಯವನ್ನುಂಟು ಮಾಡುವಂತಹ ಕೀಟನಾಶಕ ಮತ್ತು ಕಳೆನಾಶಕಗಳ ಬದಲಾಗಿ ಜೈವಿಕ ವಿಧಾನ ಹಾಗೂ ಸಾವಯವ ಮೂಲದ ಕೀಟನಾಶಕಗಳ ಬಳಕೆಗೆ ಹೆಚ್ಚು ಒತ್ತು ನೀಡುವುದು ಸಾವಯವ ಕೃಷಿಯ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಸಾವಯವ ಕೃಷಿಯ ಮೂಲ ಉದ್ದೇಶಗಳೇನಪ್ಪ ಅಂದರೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳ ಸಂಪೂರ್ಣ ಬಳಕೆ ಮಾಡಿಕೊಳ್ಳುವುದು, ದೀರ್ಘಾವಧಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದು, ಆಧುನಿಕ ಕೃಷಿಯಿಂದ ಉಂಟಾಗಬಹುದಾದ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವುದು, ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ಸಾಕಷ್ಟು ಪ್ರಮಾಣದಲ್ಲಿ ದೊರೆಯುವಂತೆ ಮಾಡುವುದು, ಜಾನುವಾರುಗಳ ಅವಶ್ಯಕತೆಗೆ ಅನುಗುಣವಾಗಿ ಗುಣಮಟ್ಟದ ಆಹಾರ ಒದಗಿಸುವುದು, ಮಣ್ಣಿನ ಆರೋಗ್ಯ ಮತ್ತು ಬೆಳೆ ಉತ್ಪಾದಕತೆಯನ್ನು ಅಭಿವೃದ್ಧಿಪಡಿಸುವುದು, ಅವಶ್ಯಕತೆಗೆ ಅನುಗುಣವಾಗಿ ಬೆಳೆಗೆ ತಗುಲುವ ಪೀಡೆ ಅಥವಾ ಕಳೆಗಳ ನಿರ್ವಹಣೆ ಮೂಲಕ ಸುಸ್ಥಿರ ಕೃಷಿಯನ್ನು ಕಾಯ್ದುಕೊಳ್ಳುವುದು. ಅಲ್ಲದೆ ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಬದಲಾಗಿ ಸಾವಯವ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರಗಳನ್ನು ಸಹ ಬಳಸಬಹುದು. ಹಸಿರೆಲೆ ಗೊಬ್ಬರದ ಬೆಳೆಗಳಾದ ಸೆಣಬು, ಡಾಯಂಚ ಮುಂತಾದವುಗಳನ್ನು ಬೆಳೆ ಇಡುವುದಕ್ಕೆ ಸಾಕಷ್ಟು ಮುಂಚಿತವಾಗಿ ಮುಖ್ಯ ತಾಕಿನಲ್ಲಿ ಬೆಳೆದು ಅವು ಹೂವಾಡುವ ಹಂತದಲ್ಲಿರುವಾಗ ಮಣ್ಣಿನಲ್ಲಿ ಸೇರಿಸುವುದರಿಂದ ಮಣ್ಣಿನ ರಚನೆ ಉತ್ತಮಗೊಂಡು ಫಲವತ್ತತೆ ಹೆಚ್ಚಾಗುತ್ತೆ. ಹಿಂಡಿ ಗೊಬ್ಬರಗಳನ್ನು ಸಹ ಬಳಸಬಹುದು. ಶೇಂಗಾ, ಹೊಂಗೆ, ಹರಳು, ಬೇವು, ಇಪ್ಪೆ ಮುಂತಾದ ಎಣ್ಣೆಕಾಳುಗಳ ಹಿಂಡಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯ ಪೋಷಕಾಂಶಗಳು ಇರ್ತವೆ. ವಾಣಿಜ್ಯ ಬೆಳೆಗಳಾದ ಕಬ್ಬು, ತಂಬಾಕು, ದ್ರಾಕ್ಷಿ, ಬಾಳೆ ಇತ್ಯಾದಿ ಬೆಳೆಗಳಿಗೆ ಈ ಹಿಂಡಿಗಳನ್ನು ಹೆಚ್ಚಾಗಿ ಬಳಸಿ ಉತ್ತಮ ಇಳುವರಿಯನ್ನು ಪಡೆದುಕೊಳ್ಳಬಹುದು. ಜೈವಿಕ ಗೊಬ್ಬರಗಳನ್ನು ಬಳಸಬಹುದು. ಮಣ್ಣಿನಲ್ಲಿ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು ವಾತಾವರಣದಲ್ಲಿನ ಸಾರಜನಕವನ್ನು ಹೀರಿ ಬೆಳೆಯ ಬೇರು ಹಾಗೂ ಮಣ್ಣಿನಲ್ಲಿ ತಿರಿಕರಿಸುವ, ಕರಗದಿರುವ ರಂಜಕವನ್ನು ಕರಗುವಂತೆ ಮಾಡುವ, ಅನುಪಯುಕ್ತ ಸಾವಯವ ವಸ್ತುಗಳನ್ನು